ಆಕಾಶವಾಣಿ ಹಾಸನ ಎಫ್ಎಂ. ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಹಾಲು ಉತ್ಪಾದನೆಯಲ್ಲಿನ ಅನುಭವಗಳ ಕುರಿತು ಅರಸೀಕೆರೆ ತಾಲೂಕು ಕೋರನಹಳ್ಳಿ ಕೊಪ್ಪಲು ಗ್ರಾಮದ ಯುವ ಕೃಷಿಕ ಧನಂಜಯ ಕೆಎ ಅವರೊಂದಿಗೆ ಸಂದರ್ಶನ ಬಿತ್ತರವಾಗಲಿದೆ. ನಂತರ ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ ಕೇಳುವಿರಿ. ಪ್ರಾಯೋಜಕರು ನ್ಯೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹಾಲು ಉತ್ಪಾದನೆಯಲ್ಲಿನ ಅನುಭವ ಕುರಿತಂತೆ ಅರಸೀಕೆರೆ ತಾಲೂಕು ಕೋರನಹಳ್ಳಿ ಕೊಪ್ಪಲು ಗ್ರಾಮದ ಯುವ ಕೃಷಿಕ ಕೆಎ ಧನಂಜಯ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಕೇಳುಗರೆ, ನಾವು ಅರಸೀಕೆರೆ ತಾಲೂಕು ಅರೇಕೆರೆ ಗ್ರಾಮದ ಬಳಿ ಇರುವ ಕೋರನಹಳ್ಳಿ ಕೊಪ್ಪಲು ಗ್ರಾಮಕ್ಕೆ ಹಳ್ಳಿ ಧ್ವನಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಇಲ್ಲಿಯ ಸಿದ್ಧತೆಗಳ ಕುರಿತಂತೆ ನೋಡಲಿಕ್ಕೆ ಬಂದಿದ್ವಿ. ಈ ಊರಿನ ಗ್ರಾಮಸ್ಥರು ಸೇರಿಕೊಂಡು ಇಲ್ಲಿಯ ವಿಶೇಷತೆಗಳನ್ನು ಹಂಚಿಕೊಳ್ತಾ ಇದ್ರು. ಇಲ್ಲಿಯ ರೈತರು ಹೇಗಿದ್ದಾರಂತ ಕೇಳಿಕೊಂಡಾಗ ಆನಂದ್ ಅವರ ಪುತ್ರ ಕೆಎ ಧನಂಜಯ ಅವರ ಪರಿಚಯ ಆಯಿತು. 20 HF ಹಸುಗಳನ್ನು ಇಟ್ಕೊಂಡಿದ್ದಾರೆ. BA ಮಾಡಿಕೊಂಡು TCH ಮುಗಿಸಿ ಉದ್ಯೋಗಕ್ಕೆ ಹೋಗದೆ ಕೃಷಿಯಲ್ಲಿ ನಿರತರಾಗಿದ್ದಾರೆ. ಆಸಕ್ತಿದಾಯಕವಾದ ಸಂಗತಿ, ಬರೀ ಉದ್ಯೋಗವನ್ನೇ ಹುಡಿಕೊಂಡು ಹೋಗೋರು ಹೆಚ್ಚು ಅನ್ನೋ ಒಂದು ಸಂದರ್ಭದಲ್ಲಿ ಕೃಷಿಗೆ ಮರಳಿದ್ದು ಯಾವಾಗ, ಯಾಕೆ, ಹೇಗಿದೆ ಅವರ ಈ ಒಂದು ಕೆಲಸ ಅನ್ನೋದನ್ನ ಇವತ್ತು ಅವ್ರ ಜೊತೆ ಮಾತಾಡ್ತಾ ವಿಚಾರಗಳನ್ನ ಪಡ್ಕೊಳ್ತಿದೀವಿ. ಶ್ರೋತೃಗಳೇ, ಧನಂಜಯ್ ಇಲ್ಲೇ ಹುಟ್ಟಿದ್ದ? ಹೇಗೆ? ಹೌದು ಸರ್, ಇಲ್ಲೇ ಹುಟ್ಟಿದ್ದು. ಎಷ್ಟು ಜನ ಮಕ್ಕಳು ನೀವೆಲ್ಲ? ಅಕ್ಕ ಮತ್ತೆ ನಾವೊಬ್ರು. ಬಿಎ ಎಲ್ಲಿ ಮಾಡಿದ್ರಿ? TCH ಎಲ್ಲಿ ಮುಗಿಸಿದ್ರಿ? BA ಮತ್ತೆ DED ಎಲ್ಲ ಹಾಸನದಲ್ಲೇ ಮುಗಿಸಿದ್ದು. TCH ಮುಗಿಸಿದ್ಮೇಲೆ ಮೇಸ್ಟ್ ಆಗ್ಬೇಕು ಅಥವಾ BA ಮಾಡಿದೀನಿ ಯಾವ್ದಾದ್ರು ಒಂದು ಉದ್ಯೋಗ ಹುಡುಕ್ಬೇಕನ್ನೋ ಒಂದು ಆಲೋಚನೆ ಬರ್ಲಿಲ್ವಾ ನಿಮ್ಗೆ? ಬಂದಿತ್ತು, ಆದ್ರೆ ಬಟ್ ಅವಕಾಶಗಳು ಕಡಿಮೆ ಇತ್ತು, ಸಿಗ್ಲಿಲ್ಲ. ಬಟ್ ಹಂಗಂತ ಸುಮ್ನೆ ಕುತ್ಕೊಳ್ಳೋ ಬದ್ಲು ಏನಾದ್ರು ಒಂದು ಮಾಡೋಣ ಅಂತ ಅಪ್ಪ ಮಾಡ್ತಿದ್ರು, ಅದನ್ನೇ ನಾವು ಮುಂದುವರ್ಸ್ಕೊಂಡು ಹೋದ್ವಿ. BA ಮಾಡಿದ್ಯಾವಾಗ? TCH ಮುಗಿಸಿದ್ಯಾವಾಗ? 2009 TCH ಕಂಪ್ಲೀಟ್ ಆಯ್ತು. ಅದಾದ ನಂತರ BA ಕಂಪ್ಲೀಟ್ ಮಾಡಿದೆ. 2012-13 ಕಂಪ್ಲೀಟ್ ಆಯ್ತು. ಸಾಮಾನ್ಯವಾಗಿ ತಂದೆ ತಾಯಿಗಳಿಗೆ ಒಂದು ಆಲೋಚನೆ ಇರುತ್ತೆ, ಮಕ್ಕಳು ಓದ್ಬೇಕು, ಓದಿದ ಮಕ್ಕಳು ಉದ್ಯೋಗ ಗಳಿಸ್ಬೇಕಂತ. ನಿಮ್ಮ ಅಪ್ಪ ಅಮ್ಮ ಹೇಳಿಲ್ವಾ ಅಥವಾ ನೀವೂ ಆಲೋಚನೆ ಮಾಡ್ಲಿಲ್ವಾ ಅಥವಾ ಇಬ್ರು ಸೇರ್ಕೊಂಡು ಇರ್ಲಿ ಕೃಷಿ ಮಾಡ್ಕೊಂಡು ಹೋಗೋಣ ಅನ್ನೋ ಒಂದು ಆಲೋಚನೆ ಬಂತ? ಹೇಗೆ? ಇಲ್ಲ, ಅವಾಗಿಂದ ಮಾಡ್ತಿದ್ವಿ. ಬಟ್ ಆದ್ರೆ ಇದು ಸಿಗದೇ ಇದ್ದ ಕಾರಣ ಸುಮ್ನೆ ಕೂತ್ಕೊಳ್ಳೋದು ಬೇಡ ಅಂತ ಇದನ್ನೇ ಮುಂದುವರ್ಸಿದ್ವಿ. ಅನುಕೂಲ ಆಯ್ತು, ಮಾಡ್ತಾ ಇದೀವಿ. ಕೃಷಿಗೆ ಬಂದು ಎಷ್ಟು ವರ್ಷ ಆದಂಗಾಯ್ತು? 7-8 ಆಯ್ತು ಕೃಷಿಗೆ ಬಂದು. ಮಧ್ಯದಲ್ಲಿ ಉದ್ಯೋಗಕ್ಕೆ ಹೋಗ್ಬೇಕು ಅಥವಾ ಯಾವ್ದಾದ್ರು ಕೆಲಸ ಮಾಡ್ಬೇಕನ್ನೋ ಒಂದು ಆಲೋಚನೆ? ಬೆಂಗಳೂರಲ್ಲಿ ಕೆಲಸ ಮಾಡಿದ್ವಿ, ಬಟ್ ಅಲ್ಲಿ ಸ್ಯಾಲ್ರಿ ಎಲ್ಲ ಆಗ್ಲಿಲ್ಲ. ಬಟ್ ಅಲ್ಲಿಗಿಂತ ಇಲ್ಲಿ 3-4 ಜಾಸ್ತಿ ಆದಾಯ ಇತ್ತು, ಮನೆ ಹತ್ರ ಇರ್ತಿದ್ದು, ಎಲ್ಲದೂ ಅನುಕೂಲ ಇಲ್ಲೇ ಚೆನ್ನಾಗಿದೆ. ಬೆಂಗಳೂರಿನಲ್ಲಿ ಎಷ್ಟು ವರ್ಷ ಇದ್ ಬಂದ್ರಿ? ಅಲ್ಲಿ ಒಂದ 4 ಇದ್ವಿ. ಎಂತ ಕೆಲಸ? ಅಲ್ಲಿ ಫ್ಯಾಕ್ಟ್ರಿಲಿ ಸೂಪರ್ವೈಸರ್ ಆಗಿ ವರ್ಕ್ ಮಾಡ್ತಿದ್ದೆ, ಸ್ಟೋರ್ ಸೂಪರ್ವೈಸರ್ ಆಗಿ. ಬಟ್ ಸ್ಯಾಲ್ರಿ ಒಂದು 15-20,000 ಇತ್ತು. ಇಲ್ಲಿ ಬಂದ್ರೆ ಈಗ ಪರ್ ಮಂತ್ 1.5 lakh ಅರ್ನ್ ಮಾಡ್ತೀವಿ. ಬೆಂಗಳೂರಿನಲ್ಲಿ 15,000-20,000 ಪರವಾಗಿಲ್ಲ ಅನ್ನೋ ತರ ಅನ್ಸುತ್ತೆ, ಆದ್ರೆ ಖರ್ಚುನೂ ಅಷ್ಟಕ್ಕಷ್ಟೇ ಬಂದ್ಬಿಡುತ್ತೆ. ಇನ್ನು ಊರಿಂದ ರಾಗಿ ತಗೊಂಡೋಗ್ಬೇಕು, ಕಾಯಿ ತಗೊಂಡೋಗ್ಬೇಕು ಅನ್ನೋ ತರ ಆಗ್ಬಿಡುತ್ತಲ್ವಾ? ಎಲ್ಲದೂ ಅಲ್ಲೇನೆ, ಖರ್ಚಿಗಲ್ಲೇ. ರೂಮ್ ರೆಂಟ್, ಕರೆಂಟ್ ಬಿಲ್, ವಾಟರ್ ಬಿಲ್, ಪ್ರತಿ ಒಂದು ಎಲ್ಲದೂ ಅಲ್ಲೇದಲ್ಲೇ ಇರುತ್ತೆ. ಆದಾಯಕ್ಕೆ ತಕ್ಕ ಖರ್ಚು ಅಷ್ಟೇನೆ. ಬೆಂಗಳೂರಿಂದ ವಾಪಸ್ ಆಗುವಾಗ ಅಪ್ಪ ಅಮ್ಮ ಅಥವಾ ಬೇರೆಯವರು ಏನಂದ್ರು? ಬೇಡ, ಅಲ್ಲೇ ಪರವಾಗಿಲ್ಲ, ಅಲ್ಲೇ ಚೆನ್ನಾಗಿತ್ತಲ್ಲ ಅಂದ್ರು. ಬಟ್ ಆದ್ರೂ ಇಲ್ಲ, ಸ್ವಲ್ಪ ಆಸಕ್ತಿ ಜಾಸ್ತಿ ಇತ್ತು, ಹಾಗಾಗಿ ಬಂದಿಲ್ಲೇ ಮಾಡಿದ್ವಿ. ಓಹೋ, ಅಪ್ಪ ಅಮ್ಮ ಹೇಳಿದ್ರು ಅಲ್ಲೇ ಇರುವಂತ? ಅವರಲ್ಲೇ ಇರುವಂತ. ಎಷ್ಟು ವಯಸ್ಸು ಅಂತಂದ್ರಿ? 32. ಮದ್ವೆ ಆಯ್ತಾ? ಮದ್ವೆ ಆಗಿದೆ. ಉದ್ಯೋಗ ಬಿಟ್ಟು ಬಂದ್ಮೇಲೆ ಮದ್ವೆ ಆಯ್ತಾ? ಉದ್ಯೋಗ ಇರುವಾಗ ಮದ್ವೆ ಆಯ್ತಾ? ಉದ್ಯೋಗ ಬಿಟ್ಟು ಬಂದ್ಮೇಲೆ. ವಾ, ಉದ್ಯೋಗ ಬಿಟ್ಟು. ಎಷ್ಟೋ ಜನ ಬಹಳ ಮುಲಾಜಿಲ್ದ ಹೇಳ್ತಾರೆ ರೈತರ ಮಕ್ಕಳಿಗೆ ಹೆಣ್ಣು ಕೊಡೋರೆ ಇಲ್ಲ ಅಂತ ಅನ್ಕೊಂಡು. ನಿಮ್ಗೆ ಹೆಂಗೆ ಹೆಣ್ಣು ಸಿಕ್ತು? ದುಡಿಮೆನೂ ಹಂಗಿತ್ತು, ಹಾಗಾಗಿ ನೋಡಿ ಅವರು ಎಲ್ಲ ಕಡೆ ವಿಚಾರಿಸಿ ಅದಂತರ ಕೊಟ್ಟರು. ಹ್ಮ್, ಎಲ್ಲಿಯವರು ನಿಮ್ಮ ಮನೆಯವರು? ನಮ್ಮ ಮನೆಯವರು ಗುಣಸಾಗರ. ಹತ್ತಿರ ಸಂಬಂಧನ ದೂರ ಸಂಬಂಧ ಹೇಗೆ? ದೂರ ಸಂಬಂಧನೇ, ಬೇರೆ ಉದ್ಯೋಗ ಅಲ್ದಿದ್ರು ಇಲ್ಲಿ ಚೆನ್ನಾಗಿ ದುಡಿತದೇ ಹುಡುಗ ಅಂತ ಅನ್ಕೊಂಡು ಅವರು ಆಲೋಚನೆ ಮಾಡ್ಕೊಂಡ್ರು. ಮದುವೆ ಮಾಡ್ಕೊಳ್ಳ ಹುಡುಗಿ ಅವ್ರದ್ದು ಪಿ ಯು ಸಿ ಆಗಿದೆ. ಅಲ್ಲ, ನೀವು ಅವರು ಮಾತಾಡ್ಲಿಲ್ವಾ? ಮಾತಾಡಿದ್ವಿ ಖಂಡಿತ, ಅವರು ಬೆಂಗಳೂರಲ್ಲೇ ಇದ್ರು, ಆದ್ರೂ ಅವ್ರಿಗೂ ಇದೇ ವಾತಾವರಣ ಇದೇ ಕೃಷಿ ಸ್ವಲ್ಪ ಆಸಕ್ತಿ ಹೆಚ್ಚಾಗಿದ್ರಿಂದ ಅವ್ರಿಗೂ ಇಂಟ್ರೆಸ್ಟ್ ಇದ್ರಿಂದ ಅನುಕೂಲ ಆಯ್ತು. ಅವ್ರೇನು ಓದಿದ್ದಾರೆ? ಅವರು ಪಿ ಯು ಸಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಏನು ಉದ್ಯೋಗ ಮಾಡ್ತಾ ಇದ್ರು? ಉದ್ಯೋಗ ಮಾಡ್ತಿದ್ರು, ಕಂಪ್ಯೂಟರ್ ಆಪರೇಟರ್ ಕೆಲಸ ಮಾಡ್ತಿದ್ರು ಅವರು. ಅವ್ರಿಗೆ ಎಷ್ಟು ಸಿಕ್ತಿತ್ತು? ಅವ್ರಿಗೂ ಒಂದು 20,000 ಹತ್ರ ಸ್ಯಾಲರಿ ಇತ್ತು ಅವ್ರಿಗೂ. ನಿಮ್ಗೆ 20, ಅವ್ರಿಗೆ 20-40 ಆಗ್ಬಿಡ್ತದೆ, ನಡ್ರಿ ಹೋಗೋಣ ಅಂತ ಅನ್ಕೊಂಡು ಮದ್ವೆ ಆದ್ಮೇಲೆ ಯೋಚನೆ ಮಾಡ್ಲಿಲ್ವಾ? ಇಲ್ಲ, ಅಂದ್ರೆ ಆಲ್ರೆಡಿ ನಾನೆಲ್ಲ ಊರಿಗೆ ಬಂದ್ಬಿಟ್ಟಿದ್ದೆ, ಇಲ್ಲೇ ಇದ್ದಿದ್ದೆ, ಸೆಟ್ಲ್ ಆಗಿದ್ವಿ. ಅವ್ರಿನ್ ಅವಾಗ ಅಲ್ಲಿದ್ದಿದ್ರು, ಬಟ್ ಇಲ್ಲಿ ಇಲ್ಲೇ ಇರ್ಬೇಕು ಅಂತೆಲ್ಲ ಹೇಳಿದ್ರಿಂದ ಆಯ್ತು ಇಲ್ಲೇ ಇರ್ತೀವಿ ಅಂತ ಒಪ್ಕೊಂಡು ಇಲ್ಲೇ ಬಂದ್ರು. ಓ, ಇಲ್ಲಿ ಬಂದ್ಮೇಲೆ ಮದ್ವೆ ಆಯ್ತು ಒಂದು, ಮದ್ವೆ ಆದ್ಮೇಲೆ ಮತ್ತೆ ನಿಮ್ಮ ಆಲೋಚನೆ ಬದಲಾವಣೆ ಆಗ್ಲಿಲ್ಲ? ಅವರು ಬದಲಾವಣೆ ಮಾಡ್ಕೊಳ್ಲಿಲ್ಲ. ಇಲ್ಲೇ ತುಂಬಾ ಖುಷಿಯಿಂದ ಚೆನ್ನಾಗಿದೀವಿ, ಇಲ್ಲೇ ಎಲ್ಲದಕ್ಕೂ ಅನುಕೂಲ ಇದೆ, ಇಲ್ಲೇ ವಾತಾವರಣ ಪ್ರತಿಯೊಂದು ಇಲ್ಲಿ ಚೆನ್ನಾಗಿದೆ. ಎಷ್ಟೋ ಹೆಣ್ಮಕ್ಳು ಹಳ್ಳಿ ಖಾಲಿ ಮಾಡಿಸ್ಕೊಂಡು ಪೇಟೆ ಸೇರಿಸ್ಬಿಡ್ತಾರೆ ಅನ್ನೋ ತರ ಮಾತುಗಳನ್ನ ಕೇಳ್ತಾ ಇರ್ತೀವಿ. ಆದ್ರೆ ನಿಮ್ಮ ಕೈ ಹಿಡಿದ ಆ ಹುಡುಗಿ ಯುವತಿ ಇಲ್ಲೇ ಉಳಿಯೋಣ ಅಂತ ಅನ್ಕೊಂಡು ಆಸೆ ಪಟ್ಕೊಂಡು ಹಳ್ಳಿಯಲ್ಲೇ ಇರೋ ತರ ಅವಕಾಶ ಆದಂತಾಯ್ತು. ಅವರ ಹೆಸರು ಏನಂದ್ರಿ? ಅಶ್ವಿನಿ. ಅಶ್ವಿನಿ ಅವರಿಗೆ ನಾವು ಈ ಸಂದರ್ಭದಲ್ಲಿ ಬೇಷ್ ಅನ್ಲೇಬೇಕು, ನಮ್ಮ ಶ್ರೋತೃಗಳು ಗಮನಿಸ್ಬೇಕು. ಎಲ್ಲದೂ ಕೆಡುತ್ತನ್ನೋದು ಸುಳ್ಳೆ, ಎಲ್ಲದೂ ಒಳ್ಳೇದಾಗುತ್ತೆ ಅನ್ನೋದನ್ನು ನಾವು ನಂಬಕ್ಕಾಗಲ್ಲ. ಒಳ್ಳೇದಾಗುತ್ತೆ, ಕೆಟ್ಟದಾಗುತ್ತೆ, ಕೆಟ್ಟದಾದ್ಮೇಲೆ ಒಳ್ಳೇದಾಗುತ್ತೆ, ಒಳ್ಳೇದಾದ್ಮೇಲೆ ಕೆಟ್ಟದಾಗ್ತದೆ. ನಿಸರ್ಗ ಎಲ್ಲದನ್ನು ಮಾಡಿಸ್ತಾ ಹೋಗ್ತದೆ, ಮಾತಾಡಿಸ್ತಾ ಹೋಗ್ತದೆ. ಧನಂಜಯ ಅವ್ರನ್ನ ನಾವು ಮಾತಾಡುವಾಗ ಶ್ರೋತೃಗಳೇ ನಿಮಗೂ ಅನಿಸ್ತಿರ್ಬೇಕು, ಯುವಕರು ಕೃಷಿಗೆ ಬರ್ತಿದಾರಂತ. ಬರೀ ನಮ್ಮ ರಾಜ್ಯ ಅಲ್ಲ, ನಮ್ಮ ದೇಶ ಅಲ್ಲ, ಹೊರಗಡೆ ದೇಶದ ಯುವಕರು ಸಹ ತಮ್ಮ ಹುಟ್ಟು ಊರಿಗೆ ಬಂದು ಕೃಷಿಯಲ್ಲಿ ನಿರತರಾಗಿರೋದನ್ನ ನೋಡ್ತಾ ಇದ್ದೀವಿ. ಮುಂದೆ ಇನ್ನೂ ಹೆಚ್ಚಿಗೆ ಆಗ್ತಾರೆ, ಯಾಕಂದ್ರೆ ಪೇಟೆ ವಾತಾವರಣ ಅದೆಲ್ಲ ನೋಡಿದ್ರೆ ಹಳ್ಳಿಯಲ್ಲಿ ಬೆಳೆದ ಹುಟ್ಟಿದ ಮಕ್ಕಳಿಗೆ ಅದಿಷ್ಟ ಆಗೋದಿಲ್ಲ. ಏನನ್ನಿಸ್ತಾ ಇತ್ತು 4 ವರ್ಷ ಬೆಂಗಳೂರಿನಲ್ಲಿ ಕೆಲಸ ಮಾಡಿದ್ರಲ್ಲ ಧನಂಜಯ ಅವರೇ, ಹಳ್ಳಿ ವಾತಾವರಣ, ಹಳ್ಳಿ ಜೀವನ, ಮತ್ತೆ ಬೆಂಗಳೂರಿಂದು ಏನಂತೀರಿ? ಅಲ್ಲಿ ನನ್ಗೆ ಫಸ್ಟ್ ಆಫ್ ಆಲ್ ಸೆಟ್ ಆಗ್ಲಿಲ್ಲ, ಅಂದ್ರೆ ತುಂಬಾ ಕಾಂಪ್ಲಿಕೇಟೆಡ್. ಅದು ಸ್ವಲ್ಪ ವರ್ಷ ಮಾಡಾದ್ಮೇಲೆ ಈ ಟ್ರಾವೆಲ್ ಏಜೆನ್ಸಿಲಿ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಒಂದ್ ದಿವಸಕ್ಕೆ ಏನಿಲ್ಲ ಅಂದ್ರೆ 200-300 ಫೋನ್ ಕಾಲ್ಸು ಅಟೆಂಡ್ ಮಾಡಕ್ ಸಾಕಾಗೋದು, ಮೈಂಡ್ ಎಲ್ಲ ಅಪ್ಸೆಟ್ ಆದಂಗಾಗ್ಬಿಡೋದು, ಒಂಥರ ಧೂಳು ಪೊಲ್ಯೂಷನ್, ಬೇಜಾರು ಅಲ್ಲೇ ವಾತಾವರಣವೇ. ಕೆಲಸ ಮಾಡಿದ್ರು ಆರಾಮಾಗಿದ್ರು ಮಾಡಕ್ ಆಗ್ತಿರ್ಲಿಲ್ಲ, ಬಟ್ ಇಲ್ಲೇ ಅಷ್ಟು ಮೈಂಡ್ ಪೀಸ್ ಆಗಿ ಆರಾಮಾಗಿ ನೆಮ್ಮದಿಯಾಗಿ ಬೆಳಿಗ್ಗೆ 1-2 ಅವರ್, ಸಂಜೆ 1-2 ಅವರ್ ವರ್ಕ್ ಇರುತ್ತೆ. ಅದಾದ ನಂತರ ಮಧ್ಯೆ ಫ್ರೀ ಆಗಿರ್ತೀವಿ, ಟೆನ್ಷನ್ ಇಲ್ಲ, ಈಗ ತುಂಬಾ ಆರಾಮಾಗಿರುತ್ತೆ ಲೈಫ್. ಈಗ ಅಪ್ಪ ಅಮ್ಮ ಎಲ್ಲ ಜೊತೆಲಿ ಇರ್ತೀವಿ, ಬಟ್ ಅಲ್ಲೇನಿಲ್ಲ, ಸಿಂಗಲ್ ಯಾರು ಇರಲ್ಲ, ಬಟ್ ಇಲ್ಲೇ ವಾತಾವರಣ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಬೇಗ ತಪ್ಪಿಸ್ಕೊಂಡು ಬಂದು ಸಂತೋಷವಾಗಿದ್ದೀರಿ, ನಮಗೂ ಖುಷಿ ಆಗ್ತದೆ. ಎಷ್ಟೋ ಹುಡುಗರು ಎಷ್ಟೋ ಜನ ಊದೋದ್ ಕೊಟ್ಟು ಒದರ ತೋಣಂಗಾಯ್ತು ಅಂತ ಅನ್ಕೊಂಡು ಹಳ್ಳಿ ಪರಿಸರ ತಮ್ಮ ಹುಟ್ಟು ಮನೆಯನ್ನು ಬಿಟ್ಟು ಹೋಗಿ ಒದ್ದಾಡ್ತಿದ್ದಾರೆ, ವಾಪಸ್ ಬರ್ಲಿಕ್ಕೆ ಆಗ್ತಾ ಇಲ್ಲ, ಇಲ್ಲಿ ಉಳಿಲಿಕ್ಕೆ ಆಗ್ತಾ ಇಲ್ಲ. ಆದ್ರೂ ಮುಂದಿನ ದಿನಗಳಲ್ಲಿ ಭೂಮಿ ಯಾರನ್ನ ಕರೆಸ್ಬೇಕು, ಯಾರನ್ನ ದೂರ ಇಡ್ಬೇಕಂತ ಅನ್ಕೊಂಡು ನಿರ್ಧಾರ ಮಾಡುತ್ತೆ. ಸಂತೋಷ ಆಯ್ತು ಧನಂಜಯ ಅವರೇ. ಈಗ 20 ಹೆಚ್ಚ ಫಸಲುಗಳನ್ನ ಇಟ್ಕೊಂಡಿದ್ದೀರಿ ಅಂತ ಹೇಳ್ತಾ ಇದ್ರಿ. ನಮ್ಮ ಕೆಲವೊಬ್ರು ಮೃತ್ಯುಂಜಯಪ್ಪ ಅವರು ಇವರು ಹೇಳ್ತಾ ಇದ್ರು ಒಂದು 12 ಇರ್ಬೇಕಂತ ಅನ್ಕೊಂಡು 21 ಅವ್ರಿಗೆ ಆಶ್ಚರ್ಯ ಆಯ್ತು, ಹೋ 20 ಹಸುಗಳಿದಾವಲ್ಲ ಅಂತ ಅನ್ಕೊಂಡು. ಯಾವಾಗ್ಲಿಂದ ಶುರು ಮಾಡ್ಕೊಂಡ್ರು ನಿಮ್ ತಂದೆ ಹಸು ಸಾಕೋ ಒಂದು ಕೆಲಸವನ್ನ? ತಂದೆ ಅವರು ಒಂದು 18-20 ವರ್ಷದಿಂದಲೂ ಮಾಡ್ತಾ ಇದಾರೆ. ನಾನು ಬೆಂಗಳೂರಿಂದ ಬಂದ್ಮೇಲೆ ಸ್ವಲ್ಪ ದೊಡ್ಡದಾಗಿ ಪ್ರಾರಂಭ ಮಾಡಿದ್ದು, ಸ್ಟಾರ್ಟಿಂಗ್ ಒಂದು 4 ಇತ್ತು, ಅದಾದ ನಂತರ ಇನ್ನೊಂದು 4 ತಂದ್ಕೊಂಡ್ವಿ, ಅದರಲ್ಲೇ ಹೆಚ್ಚುತ್ತಾ ಹೆಚ್ಚುತ್ತಾ ಈಗ 20 ತ್ರಾಸುಗಳಾಗಿದೆ. ಅಪ್ಪ ಅಮ್ಮನಿಗೆ ಮೊದಲು ನೀವು ಬೆಂಗಳೂರು ಬಿಟ್ಟು ಬಂದಾಗ ಬೇಸರ ಆಗಿರ್ಬೇಕು, ಈಗ ಆನಂದವೇ ಆನಂದ, ತಂದೆ ಹೆಸರು ಆನಂದ, ಅವ್ರಿಗೆ ಆನಂದ ಆಗಿರ್ಲೇಬೇಕಲ್ವಾ? ಖಂಡಿತ, ಈಗ ಲೈಫ್ ಚೆನ್ನಾಗಿರುತ್ತೆ, ಈಗ ಮಕ್ಳು ಜೊತೆಲಿದ್ರೆ ಈಗ ಅವ್ರ ಕಷ್ಟ ಸುಖಕ್ಕೂ ಇವಾಗ ಆಗ್ತಿವಿ ನಾವು ಎಲ್ಲದಕ್ಕೂ. ಈಗ ಒಂದು ಹುಷಾರಿಲ್ಲ ಅಂದ್ರೆ ನೋಡ್ಕೊಂಡು ಇರ್ತಿರ್ಲಿಲ್ಲ, ಈಗ ಪ್ರತಿಯೊಂದು ಇಲ್ಲಿ ಇರೋದ್ರಿಂದ ಅವ್ರಿಗೂ ಒಂಥರ ನೆಮ್ಮದಿ. 32 ವರ್ಷ ವಯಸ್ಸು ಅಂತಂದ್ರೆ ಒಳ್ಳೆ ಕೆಲಸ ಮಾಡುವ ಶಕ್ತಿ ಇದೆ, ಇನ್ನೂ 20 ವರ್ಷ ದೇಹ ನಲಗೋ ಸಾಧ್ಯತೆ ಇಲ್ಲ. 50 ಆದ್ಮೇಲೆ 60 ಆದ್ಮೇಲೆ ಸ್ವಲ್ಪ ಡೇಟ್ ಹಾಕುತ್ತೆ ದೇಹ. ನಿಮ್ಮ ತಂದೆಯವರಿಗೆ ವಯಸ್ಸು ಎಷ್ಟಾಗಿರ್ಬೋದು? 65 ವರ್ಷ ಈಗ ಅವ್ರಿಗೆ. ನೋಡಿ, ನಿಮಗೆ 32, ಅವರಿಗೆ 65, ಹತ್ತತ್ರ 30 ವರ್ಷ ವ್ಯತ್ಯಾಸ. ನೀವು ಈಗ ಹಳ್ಳಿಗೆ ಬಂದಿದ್ದು, ಕೃಷಿಗೆ ಸೇರ್ಪಡೆ ಆಗಿದ್ದು ಒಂಥರ ಬಲ ನೀಡಿದಂಗಾಯ್ತು. 5 ಎಕರೆ ಜಮೀನಿದೆ? 5 ಎಕರೆ ಜಮೀನಿದೆ. 20 ಹಸುಗಳನ್ನ 5 ಎಕರೆ ಜಾಗದಲ್ಲಿ ಅಲ್ಲಿರುವ ಬೆಳೆಗಳನ್ನ ಏನ್ ಮಾಡ್ಕೊಳ್ತೀರಿ, ಹೇಗೆ ಹಸುಗಳನ್ನ ಸಾಕೊಳ್ತೀರಿ, ಏನು ಮೇವನ್ನ ಬೆಳೆಸ್ಕೊಂಡಿದ್ರಿ, ಏನೇನು ವ್ಯವಸ್ಥೆ ಮಾಡ್ಕೊಂಡಿದೀರ ಅನ್ನೋದನ್ನ ತಿಳಿಸಿ. ನಾವು ಮುಖ್ಯವಾಗಿ ನೇಪಿಯರ್ ಹುಲ್ಲು, ಆಮೇಲೆ ಮೆಕ್ಕೆಜೋಳ, ರಾಗಿ ಹುಲ್ಲು ಈ ತರದೆಲ್ಲ ಬೆಳ್ಕೊಳ್ತೀವಿ. ಅದನ್ನೇ ಹಸಿಮೇವು ಒಣಮೇವು ಈ ರೀತಿ ಕೊಡ್ತೀವಿ ಹಸುಗಳಿಗೆ. ಫೀಡ್ಸ್ ತರ ತರಿಸ್ಕೊತೀವಿ, ಅಲ್ಲು ಜೋಳದ ಹಿಟ್ಟು, ಹಿಂಡಿ ಇದನ್ನೆಲ್ಲ ಬಳಸ್ಕೊತೀವಿ. 5 ಎಕರೆಯಲ್ಲಿ ತೆಂಗಿನ ತೋಟ ಇದೆಯಾ ಅಥವಾ ಹುಲ್ ಬೆಳಿಲಿಕ್ಕೆ ಪ್ರತ್ಯೇಕವಾಗಿ ಏನಾದ್ರು ವ್ಯವಸ್ಥೆ ಮಾಡ್ಕೊಂಡಿದ್ರೆ ಹೇಗೆ? ತೆಂಗಿನ ತೋಟ ಇದೆ, ಜೊತೆಗೆ ಅದ್ರ ಜೊತೆಲೆ ಬೆಳ್ಕೋಬಹುದು ನೇಪಿಯರು, ಮೆಕ್ಕೆಜೋಳ ಎಲ್ಲ ಅದ್ರ ಜೊತೆಲೆ ಬೆಳ್ಕೋಬಹುದು. ಏನ್ ಸಮಸ್ಯೆ ಇಲ್ಲ, ತೋಟ ಇದ್ರೂ ಬೆಳಿಬಹುದು, ಬೆಳಿಲಿಕ್ಕೆ ಏನ್ ಸಮಸ್ಯೆ ಆಗಲ್ಲ. ತೋಟ ಇದ್ರೂ ತೋಟನು ಇರುತ್ತೆ, ಜೊತೆಗೆ ಮೇವನು ಸಿಗುತ್ತೆ. ಹಾಗಾಗಿ ತೋಟದಿಂದಲೂ ಆತ ಏನೋ ಬರುತ್ತೆ, ಈ ಕಡೆ ಬಾಕಿ ಜಾಗದಲ್ಲಿ ಮೇವು ಬೆಳ್ಕೊಳ್ಳೋದ್ರಿಂದ ಹಸ್ಕುಳಿ ಮೇವು ಸಿಗುತ್ತೆ, ತೋಟಕ್ಕೆ ಗೊಬ್ಬರನೂ ಆಗುತ್ತೆ, ಆದ್ರಿಂದ ಏನ್ ಸಮಸ್ಯೆ ಇಲ್ಲ. ಮನೇಲಿ ಯಾರ್ಯಾರು ಇದ್ದೀರಿ? ಅಪ್ಪ, ಅಮ್ಮ, ನಾನು, ನಮ್ಮ ಮನೆಯವರು, 2 ಮಕ್ಕಳು. ಮಕ್ಕಳು ಇನ್ನು ಚಿಕ್ಕವರ? ಒಬ್ಳಿಗೆ 5 ವರ್ಷ, ಇನ್ನೊಬ್ಬ 3 ತಿಂಗಳು ಪಾಪು. ಮಕ್ಕಳನ್ನು ಈ ಒಂದು ಕೃಷಿ ಪರಿಸರದಲ್ಲಿ ಆರೋಗ್ಯಕರವಾಗಿ ಬೆಳೀತವೆ, ಆಮೇಲೆ ನೀವು ಕೈಯಾರೆ ಬೆಳೆಸಿದ ಹಸುಗಳ ಹಾಲನ್ನು ಕುಡಿತವೆ, ಸಂತೋಷ ಅನ್ಸುತ್ತಲ್ವಾ? ಹೌದು, ತುಂಬಾ ಖುಷಿ ಇರುತ್ತೆ. ಇಲ್ಲೇ ವಾತಾವರಣ ಮಲಿನ ಇಲ್ಲದ ಗಾಳಿ ತುಂಬಾ ಚೆನ್ನಾಗಿರುತ್ತೆ. ಗಾಳಿ ಸಿಟಿಗೆ ಹೋದ್ರೆ 1 ಅವರ್ ಇರ್ಲಿಕ್ಕೂ ಹಿಂಸೆ ಅನ್ಸುತ್ತೆ, ಇಲ್ಲಿ ಒಂಥರ ಚೆನ್ನಾಗಿರುತ್ತೆ ಏನಾದ್ರೂ ಹಳ್ಳಿ ವಾತಾವರಣ. ಮದುವೆ ಮಾಡಿಕೊಡುವಾಗ ನೆಂಟ್ರೇನಂದ್ರು ಈಗೇನಂತಾರೆ? ಇಲ್ಲ, ಅವ್ರ ಪಾಪ ಅವಾಗ್ಲೂ ಕೊಡ್ಲಿಕ್ಕೆ ಇಷ್ಟಪಟ್ಟಿದ್ರು, ಇವಾಗ್ಲೂ ಖುಷಿಯಾಗಿದ್ದಾರೆ ಆ ವಿಚಾರದಲ್ಲಿ. ಮತ್ತೆ ನನ್ನ ಅಳಿಯ ಹಿಂಗ್ ಬೆಳೆದ, ಹಿಂಗ ಆಗ್ತದನಂತ ನೋಡ್ಕೊಂಡು ಅತ್ತೆ ಮಾವ ಅಥವಾ ಬೇರೆಯವರು ನೇರವಾಗಿ ಆಲೋಚಿದ್ರು ಬೇರೆಯವರು ಮೂಲಕ ಮಾತಾಡುವಾಗ ಬೇರೆಯವ್ರ ಸಂಗಡ ವಿಚಾರ ಚರ್ಚೆ ಮಾಡುತ್ತಿರೋದು ನಿಮ್ಮ ಕಿವಿಗೂ ಬಿದ್ದಿರ್ಬೇಕಲ್ವಾ? ಹೌದು, ಒಟ್ಟು ಖುಷಿ ಇದೆ. ಒಟ್ಟಿಗೆ ಅವ್ರಿಗೆ ಕೊಟ್ಟಿದ್ಕೂ ಏನ್ ಪರವಾಗಿಲ್ಲ, ಚೆನ್ನಾಗಿ ನೋಡ್ಕೊತಿರ್ಲ, ಸಾಕು, ಒಳ್ಳೆ ಅಭಿಪ್ರಾಯ ಇದೆ. ಈಗ 20 ಹೆಚ್ಚು ಹಸುಗಳನ್ನ ನೀವೊಬ್ಬರೇ ನೋಡ್ಕೊಳ್ತಿದ್ರ, ಅದಕ್ಕೆ ಮೇವು ಹಾಕೋದು, ಸಗಣಿ ತೆಗೆಯೋದು, ಆಮೇಲೆ ಸ್ನಾನ, ನಾವು ಸ್ನಾನ ಮಾಡಿದ್ರು ಅವಕ್ಕೆ ಸ್ನಾನ ಮಾಡಿಸೋದು, ಮತ್ತೆ ಹಾಲಿಂಡೋದು, ಹಾಲು ಕೊಟ್ಟು ಬರೋದು, ಇದೆಲ್ಲದು ಹೇಗೆ? ಇನ್ನು ಏನಾದ್ರೂ ಒಬ್ಬರಿಬ್ಬರನ್ನ ಆಳುಗಳನ್ನ ಇಟ್ಕೊಂಡಿದ್ರ ಹೆಂಗೆ? ಆ ತರ ಯಾವ್ದು ಇಲ್ಲ, ಆಳು ಏನು ಇಲ್ಲ. ನಾವು, ನಮ್ಮ ಮನೆಯವರು, ನಮ್ ತಂದೆ, ನಾವೇ 3 ಜನ ಮಾಡೋದು. ಅಂದ್ರೆ ಎಲ್ಲ ಫ್ರೀ ಸ್ಟಾಲಿಂಗ್, ಅಂದ್ರೆ ಬಿಚ್ಚಿಬಿಡೋ ಪದ್ಧತಿ, ಯಾವ್ದನ್ನು ಕಟ್ಟೋದಿಲ್ಲ. 24 ಅವರ್ಸ್ ಬಿಚ್ಚಿಬಿಡ್ತೀವಿ. ಸ್ನಾನ 1-4 ತಿಂಗಳಿಗೊಮ್ಮೆ ಮಾಡ್ತೀವಿ. ಮೇವು ಬೂಸ ಎಲ್ಲ ಡ್ರೈ ಫೀಡ್ಸ್, ಎಲ್ಲ ಒಣ ಬೂಸ ಮೇವು ಎಲ್ಲ ಒಟ್ಟಿಗೆ ಸುರಿದು ತಿನ್ನೋ ತರ ಮಾಡಿರ್ತೀವಿ. ಅವೇ ನೀರು ಕುಡ್ಕೊಳ್ಳೋದು, ಅವೇ ಮೇವು ತಿನ್ನೋದು. ಯಾವ್ದನ್ನು ಕಟ್ಟೋದಿಲ್ಲ. ಕಟ್ಟ ಪದ್ಧತಿ ಇಲ್ಲ ಆದ್ರೆ ಮಾಡಕ್ ಆಗಲ್ಲ ಅಷ್ಟೊಂದು. ಬಿಚ್ಚಿ ಬಿಡೋದ್ರಿಂದ ಸಮಸ್ಯೆ ಇಲ್ಲ. ಅಂದ್ರೆ ಈಗ ರಾತ್ರಿ ಹೊತ್ತು ಕಟ್ಟ ಹಾಕ್ತೀರಾ ಅಥವಾ ರಾತ್ರಿ ಹೊತ್ತು ಸುಮ್ಮನೆ ಅಡ್ಡಾಡ್ಕೊಂಡಿರ್ತಾವ? 24 ಗಂಟೆನು ಫ್ರೀ ಆಗಿ ಬಿಟ್ಟಿರ್ತೀವಿ. ಅಂದ್ರೆ ಹೆಂಗೆ ಈಗ ಎಲ್ಲಿ ಮನೆ ಕೊಳ್ತವೆ, ಮತ್ತೆ ಎಲ್ಲಿ ಸಗಣಿ ಹಾಕೋದು, ಅದ್ರ ವಿಚಾರ ಏನು? ತೋಟದೊಳಗೆ 10 ಕುಂಟೆ ಜಾಗದಲ್ಲಿ ಪೆಡಾಕ್ ಮಾಡಿದೀವಿ, ಮೆಸ್ ಹಾಕ್ಬಿಟ್ಟು, 1 ಎತ್ತಡಿ ಮೆಸ್ ಮಾಡ್ಬಿಟ್ಟು, ಪ್ರಾಣಿಗಳೇನು ಬರೋದಿರೋ ತರ ಮೆಸ್ ಮಾಡ್ಬಿಟ್ಟು, ಮೇವಿನ ದೋಣಿ ಮಾಡ್ಬಿಟ್ಟು ಅದರಲ್ಲಿ ಕಬ್ಬಣದಲ್ಲಿ ಮಾಡಿಸ್ಬಿಟ್ಟು ಮೇವು ಬಂದ್ಬಿಟ್ಟು ತಿಂದೋಗ್ಬೇಕು. ಮತ್ತೆ ತೋಟದೊಳಗೆ 10 ಕುಂಟೆ ಜಾಗದಲ್ಲಿ ಮಣ್ಣಲ್ಲೇ ಮಲಗದವು. ಅದೇ ತರ ಫೆಸಿಲಿಟಿ ಅಂದ್ರೆ ಮರದ ನೆಳ್ಳಿರುತ್ತೆ, ಬೇಕಾದ ನೀರು ಕುಡ್ಕೊಳ್ತವೆ, ಬೇಕಾದ ಮೇವು ತಿನ್ಕೊಳ್ತವೆ. ಅವಕ್ಕೆ ಯಾವುದು ಕಟ್ಟು ಏನು ಇಲ್ಲ, ತುಂಬಾ ಆರಾಮಾಗಿರ್ತವೆ. ಯಾವುದೇ ಇಲ್ಲಿವರೆಗೂ ಸ್ವಲ್ಪ ರೋಗ ರುಜಿನಗಳು ಕಡಿಮೆ, ಮಣ್ಣಿನ ಆಕರ್ಷಣೆಯಲ್ಲಿ ಇರೋದ್ರಿಂದ ಯಾವುದೇ ಕಾರಣಕ್ಕೂ ರೋಗಗಳು ಬರಲ್ಲ. ವರ್ಷಕ್ಕೆ 1-2 ಸಾವಿರ ರೂಪಾಯಿ ಬರ್ಬೋದು ಮೆಡಿಸಿನ್ ಚಾರ್ಜ್, ಇನ್ನೇನು ಇರೋದಿಲ್ಲ. ತುಂಬಾ ಆರೋಗ್ಯವಾಗಿರುತ್ತೆ ಹಸುಗಳು. ಕಾರಣ ಅಂದ್ರೆ ಈ ಕೆಚ್ಚಲ ಬಾವು ಅದು ಇದು ಈ ಕಟ್ಟ ಪದ್ಧತಿ ಎಲ್ಲ ಜಾಸ್ತಿ, ಬಿಚ್ಚಿ ಬಿಡೋ ಇರೋದ್ರಿಂದ ಸಗಣಿ ಮೇಲೆ ಮಲಗೋದು, ಗಂಜಲ ಆತರ ಇರಲ್ಲ. ತುಂಬಾ ನೀಟಾಗಿ ಅದು ಎಂತ ಎಲ್ಲಿ ಒಳ್ಳೆ ಜಾಗ ಇರುತ್ತೆ ಆ ಜಾಗ ಹುಡುಕ ಮಲಿಕೊಳ್ಳುತ್ತೆ, ಸಗಣಿ ಮೇಲೆ ಎಲ್ಲೂ ಮಲಗಲ್ಲ. ಹಾಗಿರೋದ್ರಿಂದ ಕೆಚ್ಚಲ ಬಾವು ಆತರ ಏನು ಸಮಸ್ಯೆ ಬರೋದೇ ಇಲ್ಲ ಹಸುಗಳು, ತುಂಬಾ ಆರೋಗ್ಯವಾಗಿರ್ತವೆ. ಒಳ್ಳೆ ಆಲೋಚನೆ. ಇದು ಹೇಗೆ ಗೊತ್ತಾಯ್ತು, ಅಪ್ಪವರೇ ಶುರು ಮಾಡ್ಕೊಂಡದ್ದ ಅಥವಾ ನೀವ್ ಎಲ್ಲಾದ್ರೂ ನೋಡ್ಕೊಂಡು ಬೇರೆಯವರು ಅನುಭವಸ್ತರು ಹೇಳಿದ್ದನ್ನ ತಿಳ್ಕೊಂಡ್ ಮಾಡಿದ್ರ ಹೇಗೆ? ಇಲ್ಲ, ಅದು ಆತರ ನಮ್ಗೆಲ್ಲ ಗೊತ್ತಿರ್ಲಿಲ್ಲ. ಈ ಅಕ್ಷಯಕಲ್ಪ ಅಂತ ಸಾವಯವ ಆರ್ಗ್ಯಾನಿಕ್ ಮಿಲ್ಕ್ ಪ್ರೊಡ್ಯೂಸ್ ಮಾಡ್ತಾರೆ, ಅವ್ರ ಹತ್ರ ಅಲ್ಲಿ ಟ್ರೈನಿಂಗ್ ಹೋಗಿದ್ವಿ, ಅವರೆಲ್ಲ ಹೇಳಿದ್ರು, ಅಲ್ಲಿಂದ ನಮ್ಗೆ ಇದ್ರ ಬಗ್ಗೆ ಅನುಭವ ಸಿಕ್ತು. ಮತ್ತೆ ಸಗಣಿ ತೆಗೆಯೋದು, ಅದನ್ನ ಎತ್ತಾಕೋದು ಆತರ ಪ್ರಸಂಗನೇ ಇಲ್ವಾ ಹೇಗೆ? ತಗಿಲೇಬೇಕು, ಬೆಳಿಗ್ಗೆ 1 ಹಾಫ್ ಅನ್ ಅವರ್, ಸಂಜೆ 1 ಹಾಫ್ ಅನ್ ಅವರ್. ಹೊರಗಡೆ ಎಲ್ಲ ಆರಾಮ ಫ್ರೀಯಾಗಿ ಸಿಕ್ಕಿರುತ್ತೆ, ತುಣ್ದು ಗಲೀಜಾಗಿರಲ್ಲ, ಒಳ್ಳೆ ಜಾಗದಲ್ಲಿ ನೀಟಾಗಿ ಮಲ್ಕೊಳ್ಳೋದ್ರಿಂದ ಅವೇನು ಗಲೀಜಿರಲ್ಲ. ಮತ್ತೆ ಸಗಣಿನೂ ಅಷ್ಟೇನೆ, ತುಳಿದು ಎಲ್ಲ ಇದು ಮಾಡೋದಿಲ್ಲ, ಕಟ್ಟಿರೋದೆಲ್ಲ ಗೊಚ್ಚೆ ಮಾಡ್ಕೊಂಡಿರುತ್ತೆ. ಬಟ್ ಇಲ್ಲಿ ಆತರ ಇರಲ್ಲ, ಗಂಜಲೆಲ್ಲ ಮಣ್ಣಲ್ಲಿ ಡ್ರೈ ಆಗಿ ಹೋಗಿರುತ್ತೆ, ಸಗಣಿ ಎಲ್ಲ ಸಪರೇಟ್ ಆಗಿ ತಕ್ಕೋಬಹುದು. ಈ ತರ ಎಷ್ಟು ವರ್ಷಗಳಿಂದ ಮಾಡ್ಕೊಂತ ಬಂದಿದ್ರಿ? 4-5 ವರ್ಷ ಆಯ್ತು ಈ ತರ ಮಾಡ್ಕೊಂಡು. ಅಲ್ಲಿ ನೀವು ಕೂಡಿ ಹಾಕ್ತಿರಲ್ಲ ಹಸುಗಳನ್ನ, ಆ ಜಾಗದಲ್ಲಿರುವ ಮರಗಳ ಬೆಳವಣಿಗೆ ಹೇಗಿದೆ? ಚೆನ್ನಾಗಿದೆ ಬೆಳವಣಿಗೆ, ಏನು ಇದಾಗಿಲ್ಲ. ಸ್ವಲ್ಪ ನೀರ್ನು ಬಿಡ್ತೀವಿ, ವರ್ಷ ವರ್ಷ ಮಣ್ಣು ಸ್ವಲ್ಪ ಕೊಡ್ತಿರ್ಬೇಕು. ಕೆಲವೊಂದ್ ಕಡೆ ಎಲ್ಲ ಸ್ವಲ್ಪ ಬತ್ತಿರದ ಮರಗಳು, ಬಟ್ ಆದ್ರೆ ನಾವು ಆತರ ಮಾಡ್ಕೊಂಡಿಲ್ಲ, ನೀರು ಎಲ್ಲ ಕೊಡೋದ್ರಿಂದ ಚೆನ್ನಾಗಿದೆ. ಹಸುಗಳು ಗಂಜಲ ಹೋಯ್ತವಲ್ಲ, ಮತ್ತೆ ನೀವು ಸಂಪೂರ್ಣವಾಗಿ ಸಗಣಿನೂ ಎತ್ಕೊಳಕಾಗಲ್ಲ, ಮಣ್ಣಿನ ಜೊತೆಗೆ ಸ್ವಲ್ಪ ಸಂಪರ್ಕ ಇಟ್ಕೊಂಡು ಅಲ್ಲೇ ಉಳಿದಿರುತ್ತೆ, ಅದು ಗೊಬ್ಬರವೇ. ಅದರಿಂದ ತೋಟದ ಬೆಳವಣಿಗೆನು ಚೆನ್ನಾಗಾಗುತ್ತೆ, ಅನುಕೂಲ ಅಲ್ವಾ? ಹೌದು, ಮಣ್ಣಿನ ಜೊತೆನೆ ಮಿಕ್ಸ್ ಆಗಿ ಬರುತ್ತೆಲ್ಲ, ಅದು ತುಂಬಾ ಇನ್ನು ಚೆನ್ನಾಗಿರುತ್ತೆ ಗೊಬ್ಬರ. ತೋಟಗಳಿಗಂತೂ ತುಂಬಾ ಚೆನ್ನಾಗಿರುತ್ತದೆ. ನೋಡಿ, ನಮ್ಮಲ್ಲಿ ಏನೆಲ್ಲ ಅವಕಾಶಗಳಿದ್ರು ಈ ತರ ಆಲೋಚನೆ ಎಷ್ಟೋ ಜನ ಮಾಡೋದಿಲ್ಲ. ಹೇಳ್ತಾ ಇದ್ರೆ 3 ತಿಂಗಳಿಗೊಂದ್ಸರಿ ಸ್ನಾನ ಮಾಡಿಸೋದು, ಎಷ್ಟೋ ಜನ ಕೊಟ್ಟಿಗೆಗಳಲ್ಲಿ ಕಟ್ಸಿರೋರು, 1 ವಾರ ಆದ್ಮೇಲೆ ಮೈ ನೋಡಕ್ಕಾಗಲ್ಲ, ಎಲ್ಲ ಸಗಣಿನ ಮೆತ್ಕೊಂಡು ಒದ್ದಾಡ್ತಿರ್ತವೆ, ಕಷ್ಟಪಟ್ಟು ತೊಳಿಬೇಕನ್ನೋ ತರ. ಇನ್ನು ಕೆಲವಾರು ಕಡೆ ಪ್ರತಿದಿನೂ ಸ್ನಾನ ಮಾಡಿಸಿ ಅವನ್ನ ಶುಭ್ರ ಇಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಒಟ್ಟು ಈಗ ಹಾಲು ಕೊಡೋ ಎಷ್ಟು ಹಸುಗಳು ಸರ್? ಈಗ ಬಂದ್ಬಿಟ್ಟು 6 ಹಸು ಇದೆ, ಕೆಲವು ಡ್ರೈ ಅಂದ್ರೆ ಪ್ರೆಗ್ನೆಂಟ್ ಇದೆ, ಇನ್ ಕೆಲವು ಮೊಳಕಗಳಿದೆ, ಇನ್ ಕೆಲವು ಸ್ವಲ್ಪ ಕರುಗಳು ಚಿಕ್ಕದಿದೆ. ಪ್ರೆಸೆಂಟ್ 6 ಹಸು ಕೊಡ್ತಿದೆ. ಒಟ್ಟು ಕರು, ಮಣಕ, ಅಥ್ವ ಕಡ್ಸ ಇವೆಲ್ಲವೂ ಸೇರ್ಕೊಂಡು 20 ಮೇಲೆ ಆಗ್ತವ? 20 ರಾಸಿದೆ ಕರೆಕ್ಟ್ ಆಗಿ. ಬೇರೆ ನಿಮ್ಮೂರ್ನಲ್ಲಿ ನೋಡೋದಾದ್ರೆ ಕಟ್ಟಿ ಕೊಟ್ಟಿಗೆಯಲ್ಲಿ ಸಾಕ್ತಾರೆ ಅಥವಾ ಕೊಟ್ಟಿಗೆಯಿಂದ ಹೊಡ್ಕೊಂಡು ಹೋಗಿ ಮೇಯಿಸ್ಕೊಂಡು ಬರ್ತಾರೆ, ಅವರ ಆ ಹಾಲಿನ ಇಳುವರಿ, ಗುಣಮಟ್ಟ ಮತ್ತೆ ಇತರೆ ಸಂಗತಿಗಳ ಬಗ್ಗೆ ಏನು ಹೇಳಿಕ್ ಇಷ್ಟಪಡ್ತೀರಿ? ಆ ತರ ಅದರಲ್ಲಿ SNF ಮತ್ತೆ ಈ ಹಾಲ್ ಕ್ವಾಲಿಟಿ ಅನ್ನೋದಿದೆಯಲ್ಲ, ಹಾಲ್ ಕ್ವಾಲಿಟಿ ಅನ್ನೋದು ಕೆಡುತ್ತೆ. ಬಟ್ ಅವಕ್ಕೆ ಬೇಕಾದ ಟೈಮಲ್ಲಿ ನೀರು ಸಿಗಲ್ಲ, ಮತ್ತೆ ಈ ಬೂಸ ಆಗ್ಲಿ ತಿಂದ ತಕ್ಷಣ ಅದಕ್ಕೆ ನೀರ್ ಬೇಕು. ಈಗ ನಾವು ಹೇಗೆ ಊಟ ಮಾಡಿದ ತಕ್ಷಣ ನಮಗೆ ನೀರ್ ಬೇಕು, ಅದಕ್ಕೂ ಹಾಗೇನೆ ನೀರ್ ಬೇಕು. ನಮ್ಗೆ ಇಷ್ಟ ಬಂದಾಗ ನೀರ್ ಕುಡ್ಸೋದಲ್ಲ, ಈಗ 3 ಅವರ್ 4 ಅವರ್ ಆದ್ರೂ ನೀರ್ ಕುಡ್ಸಲ್ಲ, ಬಟ್ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ, ಆದ್ರಿಂದ ಬ್ಯಾಕ್ಟೀರಿಯಾಗಳು ಕ್ರಿಮಿಗಳು ಉತ್ಪಾದನೆ ಆಗಿ ಕೆತ್ತಲು ಬಾವಿಗೆ ಅದು ಒಂದು ಕಾರಣ ಆಗುತ್ತೆ. ಬಟ್ ನಾವು ಮಾಡೋ ಪದ್ಧತಿಲಿ ಏನು ಅಂದ್ರೆ ಅದಕ್ಕೆ ಬೇಕಾದ ನೀರು ಕುಡಿಯುತ್ತೆ, ಬೇಕಾದ ಮೇವು ತಿನ್ನುತ್ತೆ. ಈ ಮನುಷ್ಯ ಹೆಂಗ ಅದು ಒಂದು ಸ್ವತಂತ್ರ ಜೀವಿ, ಕಾಡು ಜೀವಿ ಅದು, ಅದಕ್ಕೆ ಹೆಂಗ ಅವಕಾಶ ಇರುತ್ತೆ ಹಂಗೆ ನಾವು ಬಿಡ್ಬೇಕು ಅದನ್ನ. ಆ ತರ ಇದ್ರೆ ಅದು ಆರೋಗ್ಯ ಕೆಡಲ್ಲ, ತುಂಬಾ ಚೆನ್ನಾಗಿರುತ್ತೆ, ಹಾಲು ಇಳುವರಿನು ಚೆನ್ನಾಗಿರುತ್ತೆ, ಮತ್ತೆ ಕ್ವಾಲಿಟಿನೂ ಅದೇ ತರ ಬರುತ್ತೆ. ಅಷ್ಟು ಅನುಕೂಲ ಇದೆ ಬಿಚ್ಚಿ ಬಿಡೋ ಪದ್ಧತಿಲಿ. SNF ಸಮಸ್ಯೆ ಇದುವರೆಗೂ ಬಂದಿಲ್ವ ನಿಮಗೆ? ಆ ತರ ಯಾವತ್ತೂ ಅನ್ಸಿಲ್ಲ, ಯಾವತ್ತು ಕಡಿಮೆ ರೇಟ್ ಬರೋದಿಲ್ಲ, ಎಲ್ಲದಕ್ಕಿಂತ ಟಾಪ್ ಕ್ವಾಲಿಟಿ ಟಾಪ್ ರೇಟೇ ಬರುತ್ತೆ. ಯಾವಾಗ್ಲೂ 4 above ಫ್ಯಾಟ್ ಇರ್ತದೆ, SNF 8.5 ಈ ತರ ಅದ್ರ ಮೇಲ್ಗಡೆ ಇರುತ್ತೆ, ಕ್ವಾಲಿಟಿ ಯಾವತ್ತು ಕೆಡೋದಿಲ್ಲ. ಕೆಚ್ಚಲ ಬಾವು ಸಮಸ್ಯೆ ಕಂಡಿಲ್ವ ನಿಮಗೆ? ಇಲ್ಲ, ಇಲ್ಲಿವರೆಗೂ ಆತರ ಸಮಸ್ಯೆ, ಕೆಚ್ಚಲ ಬಾವು ಸಮಸ್ಯೆ ಇಲ್ಲ. ಬಿಚ್ಚಬಿಡೋ ಪದ್ಧತಿಲಿ ನಾವು ಮಾಡ್ತೀವಿ ಅಂದ್ರೆ ಕೆಚ್ಚಲ ಬಾವು ಬರೋದೇ ಇಲ್ಲ. ಈಗ ಹೊರಗಡೆ ಕೂಡಿ ಹಾಕ್ತೀರಿ, ಅವನೇನ್ ಕಟ್ಟೆ ಹಾಕಲ್ಲ, ಮಳೆ ಇದ್ದಾಗ ಏನು ಪರಿಸ್ಥಿತಿ? ಮಳೆ ಇದ್ದಾಗ ಕೆಲವು ನೆನಬೇಕನ್ನಿಸ್ತದ ನೆನೀತವೆ, ಯಾವಕ್ಕೆ ಅದ್ ನೆನಿಬಾರ್ದು ಅನ್ಸುತ್ತೆ ಅವು ಒಳಗಡೆ ಬರುತ್ತೆ. ಅವು ಸ್ವತಂತ್ರ, ಅವಕ್ಕೆ ನೆನಿಬೇಕು ಅಂದ್ರೆ ನೆನಿಬಹುದು, ಬೇಡ ಅಂದ್ರೆ ಒಳಗಡೆ ಬಂದು ನಿಂತ್ಕೋಬಹುದು, ಜಾಗ ಇರುತ್ತೆ, ಶೆಡ್ ಇರುತ್ತಲ್ಲ ಅದ್ರೊಳಗಡೆ ಬಂದು ನಿಂತ್ಕೊಳ್ತವೆ, ಇಲ್ಲ ಅಂದ್ರೆ ಹೊರಗಡೆ ಬಂದು ನಿಂತ್ಕೊಂತವೆ. ಓ, ಶೆಡ್ ಇಟ್ಕೊಂಡಿದ್ರಿ? ಶೆಡ್ ಇರುತ್ತೆ, ಬಿಸಿಲಿಗೆ ಮಳೆಗೆ ಬೇಕಾದ್ರೆ ಬಂದು ನಿಂತ್ಕೊಳ್ಳೋ ನಿಂತ್ಕೊಳ್ತವೆ, ಇಲ್ಲ ಕೆಲವು ಮಳೆಲೆ ಮಲಕ್ಕಂತವ್ ಕೆಲವು, ಅವ್ರವ್ರ ಅನುಕೂಲಕ್ಕೆ ಅವಕ್ಕೆ ಹೆಂಗ ಅನುಕೂಲ ಆಗತ್ತಂಗಿರುತ್ತೆ. ವರ್ಷ ವರ್ಷಕ್ಕೆ ಹೆಚ್ಚಿಗೆ ಮಾಡ್ಕೊಂತ ಹೋಗ್ತದ್ರಿ, ಮತ್ತೆ ಬೇರೆಯವ್ರಿಗೂ ಮಾರಾಟ ಮಾಡಿರ್ಬೇಕು ಕರುಗಳನ್ನಲ್ವಾ? ಇಲ್ಲ, ಮಾರಾಟ ಮಾಡ್ತಿದೀವಿ ಅವಾಗವಾಗ, ಮತ್ತೆ ಆದಷ್ಟು ಜಾಸ್ತಿ ಮಾಡೋಣ ಅಂತ ಈಗ ಕೊಡೋದ್ ಕಡಿಮೆ ಮಾಡಿದೀವಿ, ಸ್ವಲ್ಪ ಇನ್ನೂ ಇಂಪ್ರೂವ್ಮೆಂಟ್ ಮಾಡೋಣ, ಒಂದು 30 ಹಸುಗಳ ಹತ್ರ ಮಾಡೋಣ ಅಂತ ಹೆಚ್ಚಿಸ್ಕೊಂತ ಇದೀವಿ ಅದನ್ನ. ತೋಟಗಾರಿಕೆ ಅಲ್ದಲನೆ ಹೈನುಗಾರಿಕೆ, ಹಸು ಸಾಕಾಣಿಕೆಯು ರೈತನ ಆರ್ಥಿಕ ಪರಿಸ್ಥಿತಿನ ಸುಧಾರಣೆ ಮಾಡುತ್ತೆ. ಪ್ರತಿದಿನ ದುಡ್ಡು ಕಾಣ್ತಿದ್ದೀರಿ, ಮತ್ತೆ ಇತರೆ ಪ್ರಯೋಜನಗಳನ್ನು ನೋಡ್ತಾ ಇದೀರಿ. ಸಗಣಿ ಗೊಬ್ಬರ ಚೆನ್ನಾಗಿ ಸಿಕ್ತಿರ್ಬೇಕು ಅಲ್ವಾ? ಹೌದು, ತುಂಬಾ ಸಿಗುತ್ತೆ, ತಿಂಗಳ 2 ರಿಂದ 2.5 ಲೋಡ್ ಗೊಬ್ಬರ ಸಿಗುತ್ತೆ. ನೀವು ಬಳಸಿ ಮತ್ತೇನಾದ್ರೂ ಮಾರಾಟ ಮಾಡ್ತೀರಾ? ಹೌದು, ಮಾರಾಟ ಮಾಡ್ತೀವಿ, ಅಷ್ಟೊಂದು ನಮ್ಗೆ ಅವಶ್ಯಕತೆ ಇರಲ್ಲ, ನಮಗೆ ಬೇಕಾದಷ್ಟು ಬಳಸ್ಕೊಂಡು ಇನ್ನು ಮಿಕ್ಕಿದ್ದನ್ನು ಮಾರಾಟ ಮಾಡ್ತೀವಿ. ಯಾರು ತಗೊಂಡು ಹೋಗ್ತಾರೆ? ಇಲ್ಲಿ ರೈತರು ತಗೊಳ್ತಾರೆ, ಇಲ್ಲಿ ದಾಳಿಂಬೆದು ಶುಂಠಿಗೆ ಅದಕ್ಕೆ ಇದಕ್ಕೆ ಎಲ್ಲ ತಗೊಂಡು ಕೊಡ್ತಾರೆ. ಹಾಲಿನ ಮಾರಾಟ ಮೊದ್ಲು ಡೈರಿಗೆ ಹಾಕ್ತಿದ್ರೆ ಅಥವಾ ಮೊದ್ಲಿಂದ ಬೇರೆ ಕಡೆ ಮಾರಾಟ ಮಾಡ್ತಿದ್ರೆ ಹೇಗೆ? ಹೌದು, ಫಸ್ಟ್ ಇದು KMF ಅಲ್ಲಿ ಕೊಡ್ತಿದ್ವಿ, ಅದಾದ ನಂತರ ಅಕ್ಷಯ ಜಾಯಿನ್ ಆದ್ಮೇಲೆ ಅಲ್ಲಿ ಕೊಟ್ವಿ, ಅದಾದ್ಮೇಲೆ ನಂತರ ಇಲ್ಲಿ ಚಲೋನಳ್ಳಿ ಒಬ್ರು ಪನ್ನೀರ್ ಅಂತ ನಮ್ಮ ನೆಂಟ್ರೆ ಅವರು ಪನ್ನೀರ್ ಫ್ಯಾಕ್ಟ್ರಿ ಮಾಡಿದ್ರು, ಅದಾದ್ಮೇಲೆ ಕ್ವಾಲಿಟಿ ಸ್ವಲ್ಪ ಚೆನ್ನಾಗಿದ್ರೆ ರೇಟ್ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಕಂಡ್ವಿ, ಈಗ ಅಲ್ಲಿಗೆ ಕೊಡ್ತಿದ್ವಿ, ಒಳ್ಳೆ ರೇಟ್ ಬರ್ತಾ ಇದೆ. ಎಷ್ಟು ದೂರ ಆಗುತ್ತೆ ಇಲ್ಲಿಂದ? ಇಲ್ಲಿಂದ 1-2 ಕಿಲೋಮೀಟರ್ ಆಗುತ್ತೆ. ನಾವೇನ್ ಕೊಡಂಗಿಲ್ಲ, ಬಂದ್ ಅವರೇ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರ ಅಲ್ಲ. ಓಹ್, ಅವರೇ ಪನ್ನೀರು ಮಾಡೋರೇ ಯಾರ್ಯಾರದ್ದು ಒಳ್ಳೆ ಹಾಲಿದೆ ಅಂತ ನೋಡ್ಕೊಂಡು ಬಂದು ಅವರೇ ತೆಗೆದುಕೊಂಡು ಹೋಗ್ತಾರೆ, ಕ್ವಾಲಿಟಿ ಇರೋ ಹಾಲು ಅವ್ರು ತಗೊಂಡು ಹೋಗ್ತಾ ಮಾಡ್ತಾರೆ. ಹಾಲು ಉತ್ಪಾದಕರ ಸಹಕಾರಿ ಸಂಘ ಡೈರಿ, ಅವ್ರು ಕೊಡೋದಕ್ಕೂ ಇವ್ರು ಕೊಡೋದಕ್ಕೂ ಬೆಲೆಯಲ್ಲಿ ಏನ್ ವ್ಯತ್ಯಾಸ ಅನಿಸುತ್ತೆ? ಅಲ್ಗೂ ಇಲ್ಗೂ ಒಂದು 3-4 ರೂಪೀಸ್ ಡಿಫ್ರೆನ್ಸ್ ಇರುತ್ತೆ. ಇಲ್ಲಿ ಕ್ವಾಲಿಟಿ ತಕ್ಕನಾಗಿ ರೇಟ್ ಇರುತ್ತೆ, ನೇರವಾಗಿ 10 ದಿಸ್ಕೂ ಪೇಮೆಂಟ್ ಸಿಗುತ್ತೆ, ಆ ತರ ನಮಗೂ ಅನುಕೂಲ ಎಲ್ಲದೂ ಇರುತ್ತೆ ಇದರಲ್ಲಿ. ಹಸುಗಳಿಗೆ ಬರೀ ನೇಪಿಯರ್ ಕೊಡೋದಕ್ಕಿಂತ ಒಂದ್ 3-4 ತರದ್ದು ಮೇವಿದ್ರೆ ಒಳ್ಳೇದಲ್ವಾ? ಜೊತೆಗೆ ಒಣಮೇವನು ಕೊಡ್ತಾ ಇರಬೇಕು. ನೀವು ಹೇಳಿದ್ರಿ ಡ್ರೈ ಬೂಸ ಈ ತರದನ್ನೆಲ್ಲ ಪೂರೈಕೆ ಮಾಡಿದ್ರೆ ಅನುಕೂಲ. ಹೇಗೆ ಈಗ ಬೇಸಿಗೆಯಲ್ಲಿ ಹಸಿಮೇವು ಸಿಗೋದು ಕಷ್ಟ ಆಗ್ಬೋದಾ, ಅಥವಾ ಅದಕ್ಕೆ ಬೋರ್ವೆಲ್ ಮಾಡ್ಕೊಂಡು ಹಸಿಮೇವು ಯಾವಾಗ್ಲೂ ಸಿಗೋ ತರ ಮಾಡ್ಕೊಂಡಿದ್ರೆ? ನೇಪಿಯರ್ ಯಾವಾಗ್ಲೂ ಸಿಗುತ್ತೆ, ಅದ್ರ ಜೊತೆಗೆ ನಾವು ತರಿಸ್ಕೋತೀವಿ ಮೆಕ್ಕೆಜೋಳ ಸೊಪ್ಪೇನ, ಅಂದ್ರೆ ನಮ್ ಕಡೆ ಬೆಳಿಬಹುದು ಅಂದ್ರೆ ಹಂದಿಗಳ ಕಾಟ ಜಾಸ್ತಿ, ಅದ್ರಿಂದ ಇಲ್ಲಿ ಬೆಳೆಯೋದಕ್ಕೆ ಆಗಲ್ಲ. ಹೊರಗಡೆಯಿಂದ ಮೆಕ್ಕೆಜೋಳ ಸೊಪ್ಪೆ ತರಿಸ್ಕೋತೀವಿ, ನೇಪಿಯರ್ ಇರುತ್ತೆ, ಒಣಲ್ಲು 3 ಮಿಕ್ಸ್ ಮಾಡಿ ಕೊಡ್ತೀವಿ ಜೊತೆಗೆ ಬೂಸ ಜೊತೆಗೆ, ಅದರಿಂದ ಅಲ್ಲಿ ಇಳುವರಿ ಚೆನ್ನಾಗಿರುತ್ತೆ. ಇಲ್ಲಿ 20 ಹಸುಗಳು ಕರುಗಳು ಕಡಸಗಳನ್ನ ಕೂಡಿ ಹಾಕಕ್ಕೆ ಜಾಗ ಎಷ್ಟಿದೆ ಅಂತ ಹೇಳಿದ್ರೆ? 10 ಗುಂಟೆ ಜಾಗದಲ್ಲಿ ಮಾಡ್ಕೊಂಡಿದ್ದೀವಿ. ಕಾಲಕ್ರೆ ಆಗುತ್ತೆ, ಕಾಲ್ ಎಕರೆ ಜಾಗಕ್ಕೆ ನೀವು ಮುಳ್ತಂತಿ ತರ ಕೊಟ್ಕೊಂಡಿದ್ದೀರಾ ಅಥವಾ ಮೆಶ್ ತರ ಕೊಟ್ಕೊಂಡಿದ್ರೆ ಹೇಗೆ? ಮೆಸ್ ತರ ಮಾಡ್ಕೊಂಡಿದೀವಿ ಕಬ್ಬಣದಲ್ಲಿ. ಈಗ ಚಿಕನ್ ಮೆಶ್ ತರ? ಚಿಕನ್ ಮೆಶ್ ತರ, ಆ ತರ ಮೆಸ್ ಇದೆ, ಅದನ್ನ ಬಿಟ್ಕೊಂಡಿದೀವಿ. ಎಷ್ಟು ಎತ್ತರ ಹಾಕೊಂಡಿದ್ರಿ? ಸ್ವಲ್ಪ ಚಿರತೆ ಕಾಟ ಈ ಕಿರ್ಬ ಎಲ್ಲ ಇರೋದ್ರಿಂದ ಒಂದ್ 10 ಮೆಸ್ ಮಾಡಿದೀವಿ, ಕಬ್ಬಣ ಎಲ್ಲ ಕೊಟ್ಬಿಟ್ಟು ಒಂದ್ 10 ಮಾಡಿದೀವಿ. ಆದ್ರಿಂದ ಒಳಗಡೆ ಬರ್ಲಿಕ್ಕೂ ಆಗಲ್ಲ, ಆರಾಮ ಫ್ರೀ ಆಗಿರುತ್ತೆ. ಇದೊಳಗಡೆ 10 ಗುಂಟೆಗೆ ಈ ತರ ಮಾಡಿದ್ರಿಂದ ಎಷ್ಟು ವೆಚ್ಚ ಆಯ್ತು, ಯಾವಾಗ ಮಾಡ್ಕೊಂಡ್ರಿ? 10 ಗುಂಟೆಗೆ ನಾವು ಪೆಡಾಕ್ ಮಾಡ್ಲಿಕ್ಕೆ 80-100,000 ರೂಪಾಯಿ ಖರ್ಚು ಬಂತು ಬರೀ ಪೆಡಾಕಿಗೆ. ತಂತಿ ಇದು ಮೆಸ್ ಎಲ್ಲ ಮಾಡ್ಲಿಕ್ಕೆ ಶೆಡ್ ಒಂದ 2.5-3 ಲಕ್ಷ ರೂಪಾಯಿ. ಅಂದ್ರೆ ಇಲ್ಲೇ ತೆಂಗಿನ ಮರ ಕಲ್ಲು ಅದನ್ನೇ ಉಪಯೋಗಿಸಿ ಮಾಡಿರೋದು. ಕಬ್ಬಣ ಯಾವ್ದಕ್ಕೂ ಏನು ವೆಚ್ಚ ಮಾಡಿಲ್ಲ. ಒಂದ 3-4 ಲಕ್ಷ ರೂಪಾಯಿ ಖರ್ಚು ಬಂತು. ಅಂದ್ರೆ ಅಂತಂತವಾಗಿ ಮಾಡ್ಕೊಂಡೋದ್ವಿ, ಎಲ್ಲ ಒಂದೇ ಸತಿ ಮಾಡ್ಲಿಲ್ಲ. ಅದ್ರಲ್ಲಿ ಬಂದ ಆದಾಯದಲ್ಲೇ ಮಾಡ್ತಾ ಹೋದ್ವಿ. ಇಲ್ಲೆಲ್ಲ ಚಿರತೆ ಕಾಟ ಇದೆಯಾ? ಇದೆ, ಚಿರತೆ ಕಾಟ ಇದೆ, ಕಿರುಬ ಎಲ್ಲ ಇದೆ. ಬಟ್ ಪ್ಯಾಡಾಕ್ ಮಾಡಿರೋದ್ರಿಂದ ಅವಕಾಶ ಇರಲ್ಲ ಬರೋದಕ್ಕೆ, ಮೇಕೆಲ್ಲ ಬರಲ್ಲ, ಸ್ವಲ್ಪ ಅವಾಯ್ಡ್ ಆಗದ್ ದೂರನೆ. ಅಲ್ಲಿ ಕೂಡಿ ಹಾಕೋ ಜಾಗದಲ್ಲಿ ಯಾವಾಗ್ಲೂ 24 ಗಂಟೆ ನೀರ್ ಸಿಗೋ ತರ ವ್ಯವಸ್ಥೆ ಮಾಡ್ಕೊಂಡಿದ್ರ? ಹೇಗೆ ತೊಟ್ಟಿ ತರ ಮಾಡಿದಿರ? ಅಥವಾ ಕೆಲವೊಂದು ಕಡೆಗೆಲ್ಲ ಸುಮ್ನೆ ಬಾಯಿ ಹಾಕಿದ್ರೆ ಸಾಕು ಆ ಬೊಗ್ನಿಯಲ್ಲಿ ನೀರು ಬರುತ್ತೆ, ಇಲ್ಲಾಂದ್ರೆ ಬರೋದಿಲ್ಲ. ಈ ತರದ ತಂತ್ರಜ್ಞಾನವನ್ನು ಅಳವಡಿಕೆ ಮಾಡ್ಕೊಂಡಿದ್ರೆ ನೀವ್ ಹೇಗೆ ಈ ವ್ಯವಸ್ಥೆ ಮಾಡ್ಕೊಂಡಿರೋದು? ತೊಟ್ಟಿಗಳು ಮಾಡಿದ್ವಿ, ಕೆಲವು ಟಬ್ಗಳು ಡೈಲಿ ವಾಶ್ ಮಾಡೋ ತರ, ಪ್ರತಿದಿನ ವಾಶ್ ಮಾಡಿ ಬಿಡೋ ತರ, ನೀರ್ ಬಿಡೋ ತರ ಮಾಡಿದ್ವಿ. ಸಬ್ ಸಪರೇಟ್ ನೆಲ್ಲಿ ಮಾಡಿದ್ವಿ, ಒಂದೊಂದು ತೊಟ್ಟಿಗೂ ಒಂದೊಂದು ಟಬ್ಗುನು ನೀರು ಯಾವಾಗ್ಲೂ ಸಿಗೋ ತರ ಮಾಡಿದೀವಿ. ಅಂದ್ರೆ ಖಾಲಿ ಆದ್ರೆ ಮತ್ತೆ ತುಂಬಿಸ್ತೀವಿ, ಆ ತರ ವ್ಯವಸ್ಥೆ ಇದೆ ನೀರಿಂದು. ಸಗಣಿ ಗೊಬ್ಬರ ನೀವು ಎರೆಹುಳು ಗೊಬ್ಬರ ಮಾಡ್ಕೊಳ್ಳಿಕ್ಕೆ ಅಥವಾ ಕಾಂಪೋಸ್ಟ್ ಗೊಬ್ಬರ ಮಾಡ್ಕೊಳ್ಳಿಕ್ಕೆ ವ್ಯವಸ್ಥಿತವಾಗಿ ಬಳಕೆ ಮಾಡ್ಕೊಳ್ತೀರ ಅಥವಾ ಒಟ್ಟಿಗೆ ಒಂದ್ ಕಡೆಗೆ ಹಾಕ್ಬಿಟ್ಟು ಅದು ಒಂದ್ 6 ವರ್ಷ ಆದ್ಮೇಲೆ ಮಾರಾಟ ಮಾಡ್ತೀರ ಹೇಗೆ? ಇಲ್ಲ, ಆ ತರ ಸಾವಯವ ಇದ್ ಮಾಡ್ತಿಲ್ಲ ಒಟ್ಟಿಗೆ. ಬಟ್ ಈ ಮಾಮೂಲಿ ಯಾವ ತರ ಅದೇ ತರಾನೇ ಮಾಡ್ತಾ ಇದೀವಿ. ಇನ್ ಫ್ಯೂಚರ್ ಅಲ್ಲಿ ಮಾಡೋಣ ಅಂತ ಅನ್ಕೊಂಡಿದ್ವಿ. ಸ್ಲರಿ ತರ ಮಾಡ್ಬಿಟ್ಟು ಅದನ್ನ ತೋಟಗಳಿಗೆಲ್ಲ ಸ್ಪ್ರಿಂಕ್ಲರ್ ಮುಖಾಂತರ ಸ್ಪ್ರೇ ಮಾಡ್ಬೇಕು, ಆ ತರ ಎಲ್ಲ ಪ್ಲಾನ್ ಇದೆ. ಸದ್ಯಕ್ಕೆ ಇನ್ನು ಸ್ವಲ್ಪ ಟೈಮ್ ಬೇಕು. ದಿನ ಸರಾಸರಿ ಬೆಳಿಗ್ಗೆ ಮತ್ತು ಸಂಜೆ ಒಟ್ಟು ಎಷ್ಟು ಹಾಲು ಸಿಗ್ತಾ ಇದೆ? ಪ್ರತಿದಿನ 120-130 ಲೀಟರ್ ಹಾಲು ಸಿಗುತ್ತೆ ಪ್ರತಿದಿನ ಸರಾಸರಿ. ಕೆಲವೊಂದ್ ಟೈಮ್ ಒಂದೊಂದ 2 ವೇರಿಯೇಷನ್ ಆಗ್ಬೋದು ಎಲ್ಲಾ ಪ್ರೆಗ್ನೆಂಟ್ ಆದ ಟೈಮಲ್ಲಿ. ಇನ್ ಬಾಕಿ ಅಂತ ಕನಿಷ್ಠ 100-120 ಲೀಟರ್ ಸಿಕ್ಕೇ ಸಿಗುತ್ತೆ ಹಾಲು. 120 ಲೀಟರ್ಗೆ ನೀವು ವೆಚ್ಚ ಮಾಡೋದೆಷ್ಟು, ಎಷ್ಟು ಉಳಿತತೆ? ಅಂದ್ರೆ ಶೇಕಡವಾರು ಹೇಳೋದಿದೆ ಕೆಲವೊಬ್ರು, 50% ಹಣ ಖರ್ಚಾಗ್ತದೆ, ಇನ್ನು 50 ಉಳಿತತೆ ಅಂತ ನಂತರ ನೀವು ಇದೆಲ್ಲ ಲೆಕ್ಕ ಹಾಕಿರ್ಬೇಕು, ಹಾಕಿ ಹಾಕ್ತೀರಿ ಏನಂತೀರಿ? ಖಂಡಿತ 50% ಹೋಗೇ ಹೋಗುತ್ತೆ. ಅದ ಕಾರಣಕ್ಕೂ ಹೈನುಗಾರಿಕೆಯಲ್ಲಿ 50% ಹೋಗೇ ಹೋಗುತ್ತೆ. ಫೀಡ್ಸು ಮತ್ತೆ ಮೇವು ತರಿಸ್ಕೊಳ್ಳೋದ್ರಿಂದ 50% ಖರ್ಚಾಗೇ ಆಗುತ್ತೆ. ತೋಟ ಮತ್ತು ಹೈನುಗಾರಿಕೆ ಇದರಿಂದ ನೆಮ್ಮದಿಯಾಗಿ ಕೆಲಸ ಮಾಡ್ಕೊಂಡು ಹೋಗ್ತದ್ರಿ, ಗಳಿಕೆನೂ ಚೆನ್ನಾಗಿದೆ ಅಲ್ವಾ? ಖಂಡಿತ, ಹೈನುಗಾರಿಕೆಯಲ್ಲಿ ಮತ್ತೆ ತೋಟಗಾರಿಕೆ ಯಾವುದೇ ಆಗ್ಲಿ ಲಾಸ್ ಆಗಲ್ಲ. ಬಟ್ ಶ್ರದ್ಧ ಇಟ್ಟು ಕೆಲಸ ಮಾಡಿದ್ರೆ ಖಂಡಿತ ಅನುಕೂಲ ಆಗುತ್ತೆ. ಈ ಮ್ಯಾಟ್ಗಳು, ರಬ್ಬರ್ ಮ್ಯಾಟ್ಗಳು ಮತ್ತಿನ್ನು ಬೇರೆ ಬೇರೆ ವ್ಯವಸ್ಥೆ ಮಾಡೋದಿದೆ, ನೀವು ಈ ತರ ಹೊರಗಡೆ ಓಪನ್ ಏರಿಯಾದಲ್ಲಿ ಹಸುಗಳನ್ನ ಕೂಡಿ ಹಾಕೋದ್ರಿಂದ ಮತ್ತೇನು ಅವುಗಳನ್ನ ಕಟ್ಟಿ ಹಾಕೋದು, ಇನ್ನು ಬೇರೆ ಬೇರೆ ಅನಾನುಕೂಲಗಳು ಇಲ್ಲದೆ ಇರೋದ್ರಿಂದ ಪ್ರಯೋಜನಗಳನ್ನು ಕಂಡಿದ್ರಿ, ಆ ವೆಚ್ಚವನ್ನು ತಗ್ಗಿಸಿಕೊಂಡಿದ್ರಿ. 20 ಹಸುಗಳನ್ನ ಕಟ್ಟಿ ಹಾಕ್ಲಿಕ್ಕೆ ಎಷ್ಟು ಜಾಗ ಬೇಕಾಗತ್ತಲ್ವಾ? ಹೌದು, ಖಂಡಿತ ಟೈಮ್ ತುಂಬಾ ವೇಸ್ಟ್ ಆಗುತ್ತೆ. 20 ಹಸುನ ಬಿಚ್ಚಿ ನೀರ್ ಕುಡಿಸಿ ಕಟ್ಟಿ ಮೇವಾಕಿ ಅದೇ ಕೆಲಸ ಆಗೋಗುತ್ತೆ. ಮಾರ್ನಿಂಗ್ 5 ಎದ್ರೆ 7:30-8 ನಮ್ ಕೆಲಸ ಮುಗ್ದೋಗುತ್ತೆ ಬೆಳಿಗ್ಗೆದು. ಇನ್ ಹಾಲು ಹಿಂಡಿ ಮೇವಾಕಿ ಎಲ್ಲ ಮುಗ್ದೋಗುತ್ತೆ. ಇನ್ ಸಂಜೆ ಏನಿದ್ರು 5 ಮೇಲೆ ಕೆಲಸ, ಅಲ್ಲಿವರೆಗೂ ಫ್ರೀ ಆಗಿರ್ತೀವಿ ನಾವು. ಬೆಂಗಳೂರು ಬಿಟ್ಟು ಕೃಷಿಗೆ ಬಂದಿದ್ದು, ಕೋರ್ನಳ್ಳಿ ಕೊಪ್ಪಲು ಗ್ರಾಮಕ್ಕೆ ಆಗಮಿಸಿ ಇತರರು ಒಂಥರ ಓಹೋ ಧನಂಜಯ ಆನಂದ್ ಅವರ ಪುತ್ರ ಹೀಗೂ ಮಾಡ್ತದನಂತ ಅನ್ಕೊಂಡು ಗಮನಿಸಿದರೆ ಮೆಚ್ಚಿಕೊಂಡಿದ್ದಾರೆ. ಸಹಜ, ಎಲ್ಲ ನೋಡ್ತಿರ್ತಾರೆ ಜನ, ನೀವು ಕಣ್ಣು ಮುಚ್ಕೊಂಡ್ರು ಅವ್ರು ಬಿಡಲ್ಲ, ನೀವು ಅವತ್ಕೊಂಡ್ರು ಬಿಡಲ್ಲ. ಹಳ್ಳಿ ಜನ ಹಣಿಕಣಿಕ್ ನೋಡ್ತಿರ್ತಾರೆ, ಅದಕ್ಕೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿರ್ತಾರೆ. ಕೆಲವೊಬ್ರು ಸಂತೋಷದಿಂದ ಅಭಿಮಾನದಿಂದ ಹೇಳಿರ್ಬೇಕು, ಕೆಲವೊಂದ್ ಸಾರಿ ಏನಪ್ಪ ಈ ಮನುಷ್ಯ BA ಮಾಡ್ಕೊಂಡು BCH ಮಾಡ್ಕೊಂಡು ಎಲ್ಲೋ ಉದ್ಯೋಗದಲ್ಲಿ ಇದ್ದು ವಾಪಸ್ ಬಂದಿದ್ದಾನಲ್ಲ ಅಂತ ಅನ್ಕೊಂಡು ಮೊದ್ಲು ಮಾತಾಡ್ತಿದ್ರೇನೋ, ಈಗ ಓಹೋ ಹುಡುಗ ಎಷ್ಟು ಚುರುಕಿದನಲ್ಲ ಅಂತ ಅನ್ಕೊಂಡು ಹೇಳ್ತಿರ್ಬೋದು. ಹೇಗಿದೆ ಜನರ ಪ್ರತಿಕ್ರಿಯೆ? ಜನ ಎಲ್ಲ ಎರಡು ತರ ಹೇಳ್ತಾರೆ, ಎಲ್ಲ ಓದ್ಬಿಟ್ಟು ಮನೇಲಿ ಕುತ್ಕೊಂಡ ಅಂತಲೂ ಹೇಳ್ತಾರೆ. ಬಟ್ ಈಗ ಅಭಿವೃದ್ಧಿ ಹೊಂದಿ ಮಾಡ್ತಿರೋದ್ರಿಂದ ಖುಷಿ ಪಡ್ತಾರೆ, ಏನ್ ಸಮಸ್ಯೆ ಇಲ್ಲ ಅನ್ನೋ ಹೋಗುತ್ತೆ. ಯುವಕರಲ್ಲಿ ಅದಮ್ಯವಾದ ಶಕ್ತಿ ಇದೆ, ಮುಂದಿನ ಆಲೋಚನೆಗಳೇನು ಧನಂಜಯ ಅವರೇ? ಈಗ 20 ಕರುಗಳು ಕಡಸೆಗಳು ಹಸುಗಳನ್ನ ಇಟ್ಕೊಂಡಿದ್ರಿ, ಮತ್ತೆ ತೋಟ ಇದೆ, 5 ಜಮೀನು ಅಥವಾ ತೋಟ ಅಂತ ಅನ್ಕೊಂಡು ಹೇಳ್ತಾ ಇದ್ರಿ, ಮುಂದಿನ ಆಲೋಚನೆಗಳಿರ್ಬೇಕು, ಏನೋ ಇನ್ನು ಸುಧಾರಣೆ ಮಾಡ್ಬೇಕು, ಹೀಗೂ ನಾವು ಮಾಡ್ಕೊಂಡ್ರೆ ಅನುಕೂಲ ಅನ್ನೋ ತರ ಆಲೋಚನೆಗಳು ಇರಬಹುದಲ್ವಾ? ಖಂಡಿತ, ನೆಕ್ಸ್ಟ್ ಸಾವಯವ ಕೃಷಿ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಮ್ಯಾಕ್ಸಿಮಮ್ ಸಾವಯವ ಈ ತರಕಾರಿ ಎಲ್ಲ ಬೆಳಿಬೇಕು, ಆದಷ್ಟು ಇನ್ನು ಸಾವಯವ ಪದ್ಧತಿನೇ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಮುಂದೆ ಫ್ಯೂಚರ್ ಅದನ್ನೇ, ಸಾವಯವ ತರಕಾರಿ ಬೆಳಿಬೇಕು, ಆ ಥರ ಎಲ್ಲ ಕಾನ್ಸೆಪ್ಟ್ ಇದೆ, ಮಾಡೋಣ ಅಂತ ಫ್ಯೂಚರ್ಗೆ. ನೀವು ರೇಡಿಯೋ ಟಿವಿ ಪತ್ರಿಕೆ ನೋಡ್ತಾ ಇರ್ತೀರಲ್ವಾ? ಖಂಡಿತ, ಟಿವಿ ರೇಡಿಯೋ ಮತ್ತೆ ಮೊಬೈಲ್ ಯೂಟ್ಯೂಬ್ ಅದೆಲ್ಲ ಜಾಸ್ತಿ ಯೂಸ್ ಮಾಡ್ತೀನಿ. ಇವತ್ತು ಪ್ರಪಂಚ ಬಹಳ ದೊಡ್ಡದಾಗಿ ಕಾಣ್ತಾ ಇದೆ, ಹಳ್ಳಿ ಬಹಳ ಚಿಕ್ಕದಾಗಿ ಕಾಣ್ತಾ ಇದೆ ಎಷ್ಟೋ ಜನಗಳಿಗೆ. ಇಲ್ಲಿ ಸುಖ ಇದ್ರು, ನೆಮ್ಮದಿ ಇದ್ರು, ಸಂತೋಷ ಇದ್ರು, ಕೆಲಸ ಇದ್ರು, ಆರೋಗ್ಯ ಇದ್ರು, ಎಲ್ಲದನ್ನ ಬಿಟ್ಟು ಎಲ್ಲೆಲ್ಲೋ ಹೋಗ್ಬೇಕನ್ನೋ ಆಲೋಚನೆ ಯುವಕರದ್ದು ಒಂದ್ ಕಡೆಗೆ ಆದ್ರೆ, ಮಕ್ಕಳು ಇಲ್ಲಿರಬಾರ್ದು ಅನ್ಕೊಂಡು ಪೋಷಕರು ಓಡಿಸ್ತಾ ಇದಾರೆ, ಪೋಷಕರಿಗೆ ಮತ್ತೆ ಯುವಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಯುವತಿಯರನ್ನು ಸೇರ್ಕೊಂಡು? ಏನಿಲ್ಲ, ಅಲ್ಲೇ ದುಡಿಬೇಕಂತ ಏನಿಲ್ಲ, ಇಲ್ಲೇ ಸ್ವಚ್ಛಂದವಾದ ವಾತಾವರಣ ಸಿಗುತ್ತೆ, ಒಳ್ಳೆ ಗಾಳಿ ಇರುತ್ತೆ, ದುಡಿಮೆ ಇಲ್ಲೂ ಅವಕಾಶ ಇದೆ. ನಾವು ಯೋಚನೆ ಮಾಡೋ ರೀತಿ, ನಾವು ಮಾಡೋ ಕೆಲಸ ಶ್ರದ್ಧೆ ಇಟ್ಟು ಕೆಲಸ ಮಾಡಿದ್ರೆ ಪ್ರತಿಯೊಂದರಲ್ಲೂ ದುಡಿಬಹುದು. ಬೆಂಗಳೂರಲ್ಲೇ ಹೋಗಿ ದುಡಿಬೇಕಂತ ಏನಿಲ್ಲ, ಅಲ್ಲಿನ ಕಲುಷಿತವಾದ ಗಾಳಿ ವಾತಾವರಣ ಅದೆಲ್ಲದಕ್ಕಿಂತ ನಮ್ಮ ಹಳ್ಳಿನೇ ಚೆನ್ನಾಗಿರುತ್ತೆ. ಅಂದ್ರೆ ಅವಕಾಶಗಳಿದೆ, ಹುಡುಕೊಂಡು ಮಾಡ್ಕೊಂಡ್ರೇನು ಕೃಷಿಲೇನು ಲಾಸ್ ಆಗಲ್ಲ, ಮಾಡ್ಬೋದು, ಏನ್ ಸಮಸ್ಯೆ ಇಲ್ಲ. ದೃಢವಾದ ವಿಶ್ವಾಸ ಇದೆ ನಿಮ್ಗೆ, ಇಲ್ಲಿ ನೆಲೆ ಕಂಡಿದೀನಿ ಮತ್ತೇನು ಸಮಸ್ಯೆ ಇಲ್ಲ ಅಂತ ನನ್ನ ಒಂದು ಆಲೋಚನೆಯಲ್ಲಿ ಚಂಚಲತೆ ಇಲ್ದಲ್ಲೇ ಸಾಕ್ತದಿರಿ ಅಲ್ವಾ ಧನಂಜಯ ಅವರೇ? ಹೌದು, ಖಂಡಿತ ಇದೇ ಮಾರ್ಗದಲ್ಲೇ ಮುನ್ನಡೆಯೋದಿನ್ನ, ಯಾವುದೇ ಕಾರಣಕ್ಕೂ ಎಲ್ಲೂ ಹೋಗಲ್ಲ. ಇದನ್ನೇ ಇನ್ನೂ ಅಭಿವೃದ್ಧಿ ಮಾಡ್ತಾ ಇನ್ನ ಬೇರೆ ಬೇರೆ ಬೆಳೆಗಳೆಲ್ಲ ಮಾಡೋಣ ಅಂತ ಪ್ರಯತ್ನ ಮಾಡ್ತಾ ಇದೀವಿ. ಖುಷಿ ಆಯ್ತು. ನಾವು ಅರಸೀಕೆರೆ ತಾಲೂಕು ಕೋರನಹಳ್ಳಿ ಕೊಪ್ಪಲು ಗ್ರಾಮಕ್ಕೆ ಬಂದು ನಿಮ್ಮ ತಂದೆಯವ್ರ ಬಗ್ಗೆ ಕೇಳ್ತಾ ಇದ್ವಿ. ನೀವೇ ಸಿಕ್ಕ್ರಿ ಧನಂಜಯ, ಹೆಸರಿತಕ್ಕಂತೆ ಧನವನ್ನ ಕಾಣ್ತದ್ರಿ, ಹಣವನ್ನ ಕಂಡಿದ್ರಿ. ಬಹುಶಃ ಉದ್ಯೋಗದಲ್ಲಿ ಇದ್ದಿದ್ರೆ ಅದು ಖಾಸಗಿ ಆಗ್ಲಿ ಸರ್ಕಾರಿ ಆಗ್ಲಿ ಎಷ್ಟೋ ವರ್ಷ ಬೇಕು ಕೆಲವೇ ಲಕ್ಷ ಹಣ ಕಾಣ್ಬೇಕಾದ್ರೆ. ಈಗಾಗಲೇ 4-5 ವರ್ಷ 8-10 ವರ್ಷಗಳಲ್ಲಿ ಒಳ್ಳೆ ದುಡ್ಡನ್ನ ನೋಡಿದಿರಿ. ಒಂದು ಶುಭ ಲಕ್ಷಣವೇ ಇದು, ಅಭಿವೃದ್ಧಿಯ ಒಳ್ಳೆ ದಾರಿ. ತಮ್ಮ ಅನುಭವಗಳನ್ನ ಆಕಾಶವಾಣಿ ಮೂಲಕ ನಮ್ಮ ಶ್ರೋತೃಗಳಿಗೆ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ ಧನಂಜಯ ಅವರೇ. ಸರ್, ತಮಗೂ ಧನ್ಯವಾದಗಳು ಸರ್. ಕೆಳಗೆ ಇದುವರೆಗೆ ಅರಸೀಕೆರೆ ತಾಲೂಕು ಕೋರನಹಳ್ಳಿ ಕೊಪ್ಪಲು ಗ್ರಾಮದ ಕೆ.ಎ. ಧನಂಜಯ ಅವರ ಅನುಭವಗಳನ್ನು ಆಲಿಸಿಕೊಂಡ್ರಿ. ಕೃಷಿಯಲ್ಲಿ ಎಷ್ಟು ಶಕ್ತಿ ಇದೆ ನೋಡಿ, ಹಾಗೆ ಯುವಕರಲ್ಲಿಯೂ ಅಗಾಧವಾದ ಆಸಕ್ತಿ ಮತ್ತು ಶಕ್ತಿ ಇದ್ದೇ ಇದೆ. ಈ ಎರಡನ್ನ ಸಮ್ಮಿಲನ ಮಾಡಿಕೊಂಡ್ರೆ ಎಷ್ಟೊಂದು ಅಭಿವೃದ್ಧಿ ಅಲ್ವಾ? ಧನಂಜಯ ಅವರ ಸಂಖ್ಯೆ ಹೀಗಿದೆ: 9-1-1-0-4-1-0-1-2-7 9-1-1-0-4-1-0-1-2-7 ಇದುವರೆಗೆ ಹಾಲು ಉತ್ಪಾದನೆಯಲ್ಲಿನ ಅನುಭವ ಕುರಿತಂತೆ ಅರಸೀಕೆರೆ ತಾಲೂಕು ಕೋರನಹಳ್ಳಿ ಕೊಪ್ಪಲು ಗ್ರಾಮದ ಯುವ ಕೃಷಿಕ ಕೆ.ಎ. ಧನಂಜಯ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿಗೆ ಪೂರಕವಾಗಿ ಹೈನುಗಾರಿಕೆ, ಈ ಕುರಿತಂತಹ ಮಾಹಿತಿಯನ್ನ ಗಮನಿಸೋಣ. ಭಾರತ ಕೃಷಿ ಪ್ರಧಾನ ದೇಶ. ಕೃಷಿ ಎಂದಾಕ್ಷಣ ನಮ್ಮ ಕಣ್ಮುಂದೆ ಬರೋದು ಕೃಷಿ ಭೂಮಿ ಹಾಗೂ ರೈತ. ಆದರೆ ಕೃಷಿಯಲ್ಲಿ ಗೋಮಾತೆಯ ಪಾತ್ರ ವಿಶಿಷ್ಟವಾದುದು. ಸನಾತನ ಧರ್ಮದ ಕಾಲದಿಂದಲೂ ಹೈನುಗಾರಿಕೆ ರೈತರ ಪೋಷಣೆ ಮಾಡುತ್ತಾ ಕೈಹಿಡಿದು ನಡೆಸುತ್ತಾ ಸಾಗಿದೆ. ಸಮಯ ಕಳೆದಂತೆ ಹೈನೋದ್ಯಮ ಹಲವಾರು ಸಮುದಾಯ, ಪ್ರದೇಶ ಮತ್ತು ದೇಶಗಳ ಆರ್ಥಿಕತೆಗೆ ಸಕ್ರಿಯವಾಗಿ ಕೊಡುಗೆ ನೀಡುತ್ತಾ ಬಂದಿದೆ. ನಮ್ಮ ರಾಷ್ಟ್ರದ ಸಮೃದ್ಧಿ ಮತ್ತು ಸಂಪತ್ತನ್ನು ನಿರ್ಧರಿಸುವಲ್ಲಿ ಹೈನುಗಾರಿಕೆ ಕೂಡ ಮಹತ್ವದ ಪಾತ್ರವನ್ನು ವಹಿಸಿದೆ. ಇಷ್ಟೇ ಅಲ್ಲದೆ ನಮ್ಮ ದೇಶದ GDPಯಲ್ಲಿ 4% ಕೊಡುಗೆಯನ್ನು ಕೂಡ ಹೈನುಗಾರಿಕೆ ನೀಡ್ತಾ ಇದೆ. ಸಂಘಟಿತ ಮತ್ತು ತಾಂತ್ರಿಕವಾಗಿ ಮುಂದುವರೆದಿರುವ ಹೈನುಗಾರಿಕೆಯು ಹೆಚ್ಚು ಲಾಭದಾಯಕ ಕಸುಬಾಗಿದೆ. ಅದೆಷ್ಟೋ ಜನರು ಲಕ್ಷಾಂತರ ಹಣವನ್ನು ಸಂಪಾದಿಸಲು ಹೈನುಗಾರಿಕೆ ದಾರಿಯಾಗಿದೆ. ನಮ್ಮ ಭಾರತ ದೇಶದಲ್ಲಿ ಹಸುವಿಗೆ ದೈವಿಕ ಶಕ್ತಿಯಿದೆ ಎಂದು ನಂಬಲಾಗಿದೆ.

ಕೃಷಿ ರಂಗ ಬಿತ್ತರವಾಯಿತು. ಆಕಾಶವಾಣಿ ಹಾಸನ. ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ. ಪ್ರಾಯೋಜಕರು ನೋ ಆಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಪ್ರತಿಯೊಂದು ಬೆಳೆಗೂ ನೋ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651. ರೈತ ಬಂಧುವರೇ, ನಮ್ಮ ಜಮೀನುಗಳಲ್ಲಿ ಬೆಳೆ ಮಾಡ್ತಾ ಹೋದಂತೆ ಎಷ್ಟೊಂದು ಬೇಡವಾದ ಪದಾರ್ಥವು ಸೃಷ್ಟಿ ಆಗ್ತಾ ಇರುತ್ತಲ್ವಾ. ಬರೀ ನಮಗೆ ಬೇಕಾಗಿರೋದು ಮಾತ್ರ ಸಿಗ್ತಾ ಇಲ್ಲ, ಬೇಡವಾಗಿರೋದು ಸಹ ಅಲ್ಲಿ ಸೃಷ್ಟಿ ಆಗ್ತಾ ಇರತ್ತೆ. ಅದನ್ನ ಎಲ್ಲೋ ಹಾಕಿ ಸುಡೋದ್ಕಿಂತ ಅಥವಾ ಎಲ್ಲೋ ಹಾಕಿ ವ್ಯರ್ಥ ಮಾಡೋದ್ಕಿಂತ ನಮ್ಮಲ್ಲೇ ಅದನ್ನ ಸದ್ಬಳಕೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಗಮನ ಹರಿಸಿದ್ರೆ ಇನ್ನೂ ಒಳ್ಳೆಯದು. ಉದಾಹರಣೆಗೆ ಕಾಫಿ. ಕಾಫಿಯಲ್ಲಿ ನಮಗೆ ಅಂತಿಮವಾಗಿ ಬೀಜ ಮಾರಾಟಕ್ಕೆ ಅಣಿಯಾಗುತ್ತೆ, ಅದರಿಂದ ದುಡ್ಡು ಸಿಗುತ್ತೆ. ಕಾಫಿ ಪುಡಿ ಮಾಡಿ ನಾವು ಉಪಯೋಗ ಮಾಡಿಕೊಳ್ತೀವಿ. ಕಾಫಿ ಬೆಳೆಯೋ ಸಂದರ್ಭದಲ್ಲಿ ಮರಗಳ ಎಲೆ ಅಲ್ಲಲ್ಲಿ ಬೀಳ್ತಾ ಇರತ್ತೆ, ಹಾಗೆ ಕಾಫಿ ಎಲೆನೂ ಮಣ್ಣಿಗೆ ಸೇರ್ತಾ ಇರತ್ತೆ. ಕಾಫಿ ತೋಟಗಳಲ್ಲಿ ಬೇರೆ ಬೇರೆ ಗಿಡ ಮರಗಳು ಬೆಳೀತಾ ಇರ್ತವೆ, ಅವುಗಳ ರಂಬೆ ಕೊಂಬೆಗಳನ್ನು ಕತ್ತರಿಸಲಾಗುತ್ತೆ. ಕೆಲವೊಂದು ಸಾರಿ ಸೌದೆಗೆ ಮಾರಾಟ ಮಾಡ್ತೀವಿ. ಸಣ್ಣ ಸಣ್ಣ ಕೌಲುಗಳನ್ನ, ರಂಬೆ ಕೊಂಬೆಗಳನ್ನ ಕೆಲವೊಬ್ರು ಮಾರಾಟ ಮಾಡಿನೂ ದುಡ್ಡು ಮಾಡ್ತಾರೆ. ಆದರೆ ಅಲ್ಲಲ್ಲಿ ಅದನ್ನ ಕರಗಿಸಿ ಗೊಬ್ಬರ ಮಾಡಿಕೊಳ್ಳುವ ನಿಟ್ಟಿನಲ್ಲೂ ನಾವು ಗಮನ ಹರಿಸಿದ್ರೆ ಅದು ಸಹ ಸಾವಯವ ಸಂಪನ್ಮೂಲ ಆಗ್ತದೆ. ಎಷ್ಟೋ ಜನ ಹಾಲ್ವಾಣವನ್ನ ತೋಟದಲ್ಲಿ ಹಾಕಿ ಅಲ್ಲಲ್ಲಿ ಕತ್ತರಿಸಿ ಅದನ್ನ ಮಣ್ಣಿನ ಫಲವತ್ತತೆಗೆ ಬಳಕೆ ಮಾಡಿಕೊಳ್ತಾರೆ. ಕಾಫಿ ಕಟಾವಾದ್ಮೇಲೆ ಅಂದ್ರೆ ಹಣ್ಣನ್ನ ಕಿತ್ತ ಬಳಿಕ ಅದರ ಸಿಪ್ಪೆಯನ್ನ, ಒಳಗಡಿರುವ ಲೋಳೆಯನ್ನ ತೆಗೆದು ಅಂತಿಮವಾಗಿ ಬೀಜವನ್ನ ಒಣಗಿಸಲಾಗುತ್ತಲ್ವಾ. ಕಾಫಿ ಪುಡಿ ಮಾಡುವಾಗ ಅದರ ಮೇಲಿರುವ ಸಿಪ್ಪೆಯನ್ನು ತೆಗಿತೀವಿ. ಅಂದ್ರೆ ಹಣ್ಣಿನ ಸಿಪ್ಪೆ, ಒಳಗಡಿರುವ ತಿರುಳು, ಬೀಜಕ್ಕೆ ಅಂಟಿಕೊಂಡಿರುವ ಸಿಪ್ಪೆ, ಇದೆಲ್ಲದೂ ಮತ್ತೆ ಮಣ್ಣಿಗೆ ಸೇರಿದ್ರೆ ಮಣ್ಣಿನ ಫಲವತ್ತತೆ, ಸಾವಯವದ ಅಂಶ ಹೆಚ್ಚಾಗ್ತದೆ. ಅಡಿಕೆ ಸಂಗತಿಯೂ ಹಾಗೆ. ಅಡಿಕೆ ಕಾಯಿ ಇದೆಯಲ್ಲ, ಕಾಯಿಯ ಸಿಪ್ಪೆ, ಅದು ಸಹ ಹದುವಾಗಿ ಕರಗಿದ್ರೆ ಒಳ್ಳೆ ಗೊಬ್ಬರ. ತೆಂಗಿನ ಕೊಬ್ಬರಿ ನಮಗೆ ಉಪಯೋಗ ಆಗ್ತದೆ, ಆದರೆ ತೆಂಗಿನ ಸಿಪ್ಪೆ, ಒಳಗಡಿರುವ ಕರಟ, ತೆಂಗಿನ ಮರದ ಗರಿ, ಕುರಂಬಾಳೆ ಇವೆಲ್ಲವೂ ಮಣ್ಣಿಗೆ ಕರಗಿದಾಗ ಗೊಬ್ಬರವಾಗಿ ಪರಿವರ್ತನೆ ಆಗ್ತವೆ. ಹೀಗೆ ಹತ್ತಾರು ಬೆಳೆಗಳ ತ್ಯಾಜ್ಯ ಇದೆಯಲ್ಲ, ಅದು ಸುಟ್ಟು ಭಸ್ಮ ಆಗಬಾರದು, ಅದು ಮಣ್ಣಿಗೆ ಕರಗಿ ಗೊಬ್ಬರ ಆಗ್ಬೇಕು. ಕೆಲವೊಬ್ರು ನೋಡ್ತಾ ನೋಡ್ತಾ ಗೊತ್ತಿದ್ದೋ ಗೊತ್ತಿಲ್ದಲನೋ ಸುಟ್ಟು ಹಾಕ್ಬಿಡ್ತಾರೆ, ಹೊರಗಡೆ ಬಿಸಾಕ್ಬಿಡ್ತಾರೆ. ಆದರೆ ಒಂದು ಜಾಗದಲ್ಲಿ ಅದನ್ನ ಹಾಕಿ ಅದರ ಜೊತೆಗೆ ಸಗಣಿ, ಮಣ್ಣು, ಇನ್ನೂ ಸೂಕ್ಷ್ಮಜೀವಿ ಇದನ್ನೆಲ್ಲ ಬೆರೆಸಿ ವ್ಯವಸ್ಥಿತವಾಗಿ ಕಾಂಪೋಸ್ಟ್ ಗೊಬ್ಬರವನ್ನ ಮಾಡಿಕೊಳ್ಳೋರಿದ್ದಾರೆ. ಇನ್ನು ಕೆಲವೊಬ್ರು ಅಲ್ಲಲ್ಲಿ ಗುಡ್ಡೆ ಹಾಕಿ ಅದಕ್ಕೂ ಸೂಕ್ಷ್ಮಜೀವಿಯನ್ನ, ಸಗಣಿ ಬಗ್ಗಡವನ್ನ ಹಾಕಿ ಸ್ವಲ್ಪ ಮಣ್ಣನ್ನು ಸೇರಿಸಿ ಬಿಟ್ಬಿಡ್ತಾರೆ. ಗೆದ್ದಲು, ಎರೆಹುಳುಗಳು, ಇನ್ನು ಬೇರೆ ಬೇರೆ ಜಾತಿಯ ಸೂಕ್ಷ್ಮಜೀವಿಗಳು ಅಥವಾ ಕ್ರಿಮಿಕೀಟಗಳು ಅಲ್ಲಿ ಸೇರಿ ಅದನ್ನ ಕರಗಿಸಿ ಬಹುಬೇಗ ಮಣ್ಣಿನಲ್ಲಿ ಲೀನ ಮಾಡಿಬಿಡ್ತವೆ. ರೈತ ಬಾಂಧವರು ಕೂಳೆಯಿಂದ ಹಿಡಿದು ನಮಗೆ ಉಪಯೋಗಕ್ಕೆ ಬಾರದ ಪದಾರ್ಥಗಳನ್ನು ಅವರವರ ಜಮೀನುಗಳಲ್ಲೇ ಕರಗಿಸಿ ಗೊಬ್ಬರ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಗಮನ ಹರಿಸಿದ್ರೆ ಒಳ್ಳೆಯದೇ. ಇನ್ನು ಕೆಲವಾರು ಜನ ಅಕ್ಕಪಕ್ಕದ ಜಮೀನುಗಳಿಂದ ಅಥವಾ ಜಾಗಗಳಿಂದ ಕಸ, ಕಡ್ಡಿ, ತರಗು, ಕೂಳೆ ಮತ್ತಿತರೆ ಪದಾರ್ಥಗಳನ್ನು ತಂದು ಸೇರಿಸ್ತಾ ಇರ್ತಾರೆ. ನೋಡ್ತಾ ನೋಡ್ತಾ ಮಣ್ಣಿನ ಫಲವತ್ತತೆಯನ್ನ ಸುಧಾರಣೆ ಮಾಡಿಕೊಳ್ತಾರೆ. ಪೇಟೆಗಳಲ್ಲಿ ಸಿಗುವ ಕಸ ಕಡ್ಡಿ, ಕಬ್ಬಿನ ತರಗು ಅಥವಾ ಕಬ್ಬಿನ ಸಿಪ್ಪೆ, ಕಬ್ಬಿನ ಕಸ, ಸಂತೆಗಳಲ್ಲಿ ಸಿಗುವ ತರಕಾರಿಯ ತ್ಯಾಜ್ಯ, ಹೀಗೆ ಹೇಳ್ತಾ ಹೋದ್ರೆ ತುಂಬಾ ಸಾವಯವ ಪದಾರ್ಥ ನಮ್ಮ ಮಣ್ಣಿನ ಫಲವತ್ತತೆಯನ್ನ ಸುಧಾರಣೆ ಮಾಡುವ ನಿಟ್ಟಿನಲ್ಲಿ ನೆರವಾಗ್ತದೆ. ಈ ರೀತಿಯ ಸಂಪನ್ಮೂಲ ಸಾಕಷ್ಟಿದೆ ರೈತ ಬಾಂಧವರೇ. ಮತ್ತೆ ಆಗಿಂದಾಗೆ ನಾವು ನಮ್ಮ ಜಮೀನುಗಳಲ್ಲಿ ಹಸಿರು ಮೂಲಗಳನ್ನ ಸೃಷ್ಟಿ ಮಾಡ್ತಾ ಹೋದ್ರೆ ಅದು ಸಹ ಸಾವಯವದ ಅಂಶವನ್ನು ಹೆಚ್ಚಿಗೆ ಮಾಡಲಿಕ್ಕೆ ನೆರವಾಗ್ತದೆ. ಮಣ್ಣಿನ ಫಲವತ್ತತೆಯನ್ನ ಚೆನ್ನಾಗಿ ಕಾಪಾಡಿಕೊಂಡಷ್ಟು ನಮ್ಮ ಬದುಕು ಹಸನಾಗಿ ಸಾಗ್ತಾ ಹೋಗ್ತದೆ. ಬೆಳೆಗಳು ಅಷ್ಟು ಸುಲಭವಾಗಿ ಕೈಕೊಡಲ್ಲ, ಮತ್ತೆ ಭರವಸೆ ಇರುತ್ತೆ. ಮಣ್ಣು ಚೆನ್ನಾಗಿದ್ರೆ ಬದುಕು ಚೆನ್ನಾಗಿರುತ್ತೆ ಅಲ್ವಾ ರೈತ ಬಾಂಧವರೇ? ಆದ ಕಾರಣ ತ್ಯಾಜ್ಯವೇ ಪೂಜ್ಯ ಅನ್ಕೊಂಡು ನಾವು ತ್ಯಾಜ್ಯಗಳನ್ನ ಸದ್ಬಳಕೆ ಮಾಡಿಕೊಳ್ಳೇಬೇಕು. ಪ್ರತಿಯೊಂದು ಬೆಳೆಗೂ ನೂ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651.